ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24-28 ವಾರಗಳಲ್ಲಿ ತಪ್ಪದೇ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. प्रधानमंत्री फसल बीमा योजना के अंतर्गत मेरी पॉलिसी मेरे हाथ महाअभियान 15 फरवरी से 31 मार्च 2023 तक किसानों की फसल बीमा पॉलिसी उनके घर पहुंचेगी. योजना में नामांकन, दावों की प्रक्रिया, शिकायत निवारण प्रक्रिया पर जानकारी मिलेगी. किसानों के प्रशिक्षण हेतु फसल बीमा पाठशाला चलाई जाएगी. अधिक जानकारी के लिए 1800-1855 पर कॉल करें. कृषि एवं किसान कल्याण मंत्रालय, भारत सरकार. ಕಾನೂನು ಸಹಾಯ ಮತ್ತು ಸಲಹೆ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಸನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ CSC ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ವಿವಾಹ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಬಾಲ್ಯ ವಿವಾಹ ತಡೆ ಕಾಯ್ದೆ 2006 ಪ್ರಕಾರ ವಧುವಿನ ಪೋಷಕರು, ವರ, ವರನ ಪೋಷಕರು, ಮದುವೆ ನಡೆಸಿದವರು, ಮದುವೆಗೆ ಸಹಕರಿಸಿದವರು, ಜೊತೆಗೆ ಮದುವೆಗೆ ಬಂದವರು ಜೈಲು ಪಾಲಾಗುತ್ತಾರೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಮಣ್ಣಿನ ಮಗ ಒಂದು 100 ಗಿಡ ಹಚ್ಚಿರ್ತಾನ ಒಂದು ಎಕರೆದೊಳಗೆ ಒಬ್ಬ ರೈತ. ಅದಕ್ಕಿಂತ ದೊಡ್ಡ ರೈತ ಸಾಹುಕಾರ 200 ಹಚ್ಚಿರ್ತಾನ, 300 ಹಚ್ಚಿರ್ತಾನ, 400 ಹಚ್ಚಿರ್ತಾನ, 500 ಹಚ್ಚಿರ್ತಾನ, 1000 ಹಚ್ಚದವ್ರ ಅದಾರ. 3000 ಗಿಡಗಳನ್ನ ಹಚ್ಚಿ 30 ಎಕರೆ ಕೃಷಿ ಮಾಡೋರು ನಮ್ಮ ಇಂಡಿ ತಾಲೂಕದಾಗ ಇವತ್ತು ಅದಾರ. ನಾ ಬರೇ 100 ಗಿಡದವ ಬಂದ ವೇದಿಕೆ ಮೇಲೆ ನಿಂತೀನಿ, 100 ಗಿಡ ಅದಾವ ನಾನು. ಇದು ಹೆಂಗಪ್ಪ ಅಂದ್ರೆ ನಿಮ್ ಮುಂದೆ ಹೇಳದಂಗ, ನಾವು ರೈತರ ಮಕ್ಕಳು ನೋಡ್ಲಕ್ಕ ದೇಹ ದಾಢ್ಯದೊಳಗೆ ಎಲ್ಲರೂ ಬಲಿಷ್ಠರೇ ಇರ್ತೇವೆ, ಸ್ಟ್ರಾಂಗೇ ಇರ್ತೇವೆ. ಆದ್ರೆ ಎಲ್ಲ ಅರಿವಿ ಕಳೆದ ಏನು ಫೋಟೋ ತಕ್ಕೊಂಡು ಅಂದ್ರೆ ಹಿಂಗ್ ಮಾಡಿ ತೋರಿಸ್ತಾ ಇರಲ್ಲ. ಹಂಗಿದ್ದಂಗೆ ನಾವು ಬಂದ ವೇದಿಕೆ ಮೇಲೆ ಮಾತಾಡೋದು, ಹೇಳೋದು, ಮಾಡೋದ್ರಿಂದ ನಾವು ಮುಂದಕ್ಕೆ ಬಂದಿದ್ದೇವೆ. ನಮ್ಕಿಂತ ಬಹಳಷ್ಟು ಬೆಳೆದವರು ಊರಾಗಿ ಅದಾರ. ಅವರು ಕೃಷಿ ಮೇಳಕ್ಕೂ ಬರೋದಿಲ್ಲ, ಕೃಷಿ ಆಂದೋಲನಕ್ಕೂ ಬರೋದಿಲ್ಲ, ಎಲ್ಲಿನೂ ಹೊರಗೆ ಬರೋದಿಲ್ಲ. ಅವರು ಏನು ಮಾಡ್ಲಿಕ್ಕತ್ತಾರಪ್ಪ ಅಂತಂದ್ರೆ, ಮೊದಲ ದನಗಳು ಸಾಕೋದನ್ನ ಬಿಟ್ಟಾರ. ಇದು ಫಸ್ಟ್ ಅವರ ಹಿನ್ನಡೆಗೆ ಕಾರಣ ಆಗ್ಯದ. ಎರಡನೇದ್ದು, ನಾವು ಬಹಳ ಶಾಣ್ಯರದಿದ್ದೇವೆ ಅಂತ ಹೇಳಿ ತಿಳ್ಕೊಂಡು ಒಕ್ಕಲ್ತನ ಮಾಡ್ಲಿಕ್ಕತ್ತಾರಲ್ಲ, ಅದು ಇವ್ರ ಇಳುವರಿಯಲ್ಲಿ ಮತ್ತು ಬಹಳ ದಿನ ಗಿಡ ಬದುಕಲ್ಲಿನೂ ಸಮಸ್ಯೆ ಆಗ್ಲಿಕ್ಕದ. ಒಬ್ರಕೊಬ್ರು ವಿಚಾರ ಮಾಡ್ಲಾರ್ದೆ, ಒಬ್ರಕೊಬ್ರು ತೋಟಕ್ಕೆ ಹೋಗ್ಲಾರ್ದೇನೆ ಅವ್ರು ಹೆಂಗ್ ಮಾಡ್ತಾರ, ನಾವ್ ಹೆಂಗ್ ಮಾಡ್ಲಿಕ್ಕತ್ತಿದ್ದೇವೆ ಅನ್ನೋದನ್ನ ತಾಳೆಮೆ ಮಾಡಿ ನೋಡಲಾಗ್ಯಾರ. ಇದು ಒಂದು ದೊಡ್ಡ ದುರಂತ. ಮತ್ ಇಟ್ಟಾಗಿನೂ ನಮ್ಮ ಕೃಷಿ, ನಾವು ಕೃಷಿಕರು, ನಮ್ಮ ಹೊಲ, ಇದು ನಮ್ಮ ಗಿಡ ಅನ್ನುವಂತ ಕಕಲತ್ತಿ ಇಲ್ಲತ್ತ ನನಗೆ ಕಂಡು ಬರ್ಲಕತ್ತದ. ಅವ್ರು ನಾವು ಬಹಳ ಪ್ರೀತಿ ಮಾಡ್ಲಕತ್ತಿದ್ದೆವು, ನಮ್ಮದತ್ತೇಳಿ ಬಹಳ ಕಾಳಜಿ ಮಾಡ್ಲಕತ್ತಿದ್ದೆವು, ನಮ್ಮದತ್ತೆ ನಾವು ಹೊಲದಾಗಿ ಮನಿ ಮಾಡ್ಕೊಂಡಿದ್ದೆವು, ನಾವು ಬಹಳ ಚೆನ್ನಾಗಿ ದುಡಿಲಕತ್ತಿದ್ದೇವೆ ಅಂದ್ರು ನೀವು ಹಿಂಗ ಹತ್ತಿರಿ ಅಂತೇಳಿ ನಮಗೆ ಅಪವಾದ. ಅದಕ್ಕೆ ನಾವು ಒಂದು ಸರಳ ಉಪಾಯ ಏನ್ ಹೇಳ್ತೀನಿ ಅಂತಂದ್ರೆ, ಅದು ನಾವು ನೀವು ಅನ್ನೋನು ಬೇಡ. ಈಗ ನಮ್ಮ ತೋಟಕ್ಕೆ ಬಂದ್ರೆ ನಿಮ್ಗೆ ಸಹಜವಾಗಿ ಕಾಣಸಿಗ್ತದೆ. ಏನ್ ಸಿಗ್ತದಪ್ಪ ಅಂತಂದ್ರೆ, ನಾ 16 ಆಯ್ತು ಗಿಡದ ಬಡ್ಡ್ಯಾಗ ಒಟ್ಟ ನೀರು ಬಿಟ್ಟಿಲ್ಲ. ನೀವು ಬಂದ್ರಿ ಸದ್ಯ ನೋಡ್ಲಕ್ ಸಿಗ್ತದ. ನೀವು ಎಷ್ಟು ಮಂದಿ ನಿಂಬೆ ಗಿಡ ಬೆಳೆದವ್ರು ಯಾರಾದ್ರೆ ಕೈ ಹತ್ತಿರಿ ನೋಡೋಣ. ಏನ್ ನಾ ಸುಮ್ನೆ ಕಲ್ಲು ಬಂದು ಹೇಳದಂಗ ಆಗ್ಬಾರ್ದು. ನಿಂಬೆ ಗಿಡದವ್ರು ಯಾರು ಇಲ್ಲ ಬೆಳೆಯೋದು, ನಿಂಬೆ ಬೆಳೆಗಾರರು ಯಾರು ಇಲ್ಲ. ಆದ್ರೂ ಹೇಳೋದ ಹೇಳ್ತೀನಿ, ನೀವು ಮತ್ತೊಬ್ಬರಿಗೆ ನಿಮ್ಮ ನಿಂಬೆ ಬೆಳೆಗಾರರಿಗೆ ಹೋಗಿ ಈಸೆ ಮಂದಿ ಇದ್ರು ಅದು ಒಬ್ಬರಿಗೆ ಹೇಳ್ತೀರ ಅಂತ ಹೇಳಿ ತಿಳ್ಕೊಂಡು. 16 ನಮ್ಮ ಚಾನ್ಕೊಟ್ಟಿಗೆ ಸರ್ ಬಂದ್ ನೋಡ್ಯಾರ, ನಮ್ಮ ಸರ್ ಬಂದ್ ನೋಡ್ಯಾರ, ಎಪಿ ಬಿರಾದರ್ ಅವ್ರು ನೋಡ್ಯಾರ, ಗೋಟಾಳ ಸರ್ ಬಂದಾರ, ನಮ್ಮ ವಿಜ್ಞಾನಿಗಳ ರಗಡ್ ಮಂದಿ ಎಲ್ಲ ಬಂದ್ ನಮ್ಮ ತೋಟಕ್ಕೆ ನೋಡ್ಯಾರ. 16 ನಾನು ಲಿಂಬೆ ಗಿಡದ ನೆಳೆ ಎಷ್ಟು ಬೀಳ್ತದಲ್ಲ ಆ ನೆಳೆನ ಒಳಗೆ ಇನ್ನ ತನಕ ಒಮ್ಮು ನೀರು ಬಿಟ್ಟಿಲ್ಲ. ನಾ ಒಮ್ಮು ಬೆಡಗದಲ್ಲೇ ಹಾಡಿ ಅಗತಿ ಮಾಡಿಲ್ಲ, ಒಂದು ಸಲನೂ ಅದ್ರಾಗ ಕಸ ತೆಗೆದಿಲ್ಲ. ಆದ್ರೆ ನಮ್ಮ ನಿಂಬಿಕಾಯಿ ಹೆಂಗಾತಾವ ಅಂದ್ರೆ ನಾ ತಂದಿನಿ ಇಲ್ಲಿ ಸ್ಟಾಲ್ 63ನೇ ಸ್ಟಾಲ್ನೊಳಗೆ ನಮ್ಮ ನಿಂಬಿಕಾಯಿ ಅದಾವ ನೋಡ್ರಿ, ನಮ್ಮ ನಿಂಬೆ ಅದಾವ ನೋಡ್ರಿ, ನಮ್ಮ ತೋಟ ಎಲ್ಲಿದ್ದಿಂದ ಏನು ಭಾಳ ದೂರಿಲ್ಲ, ಬಂದು ನೋಡ್ರಿ ನೀವು. ಇವತ್ತು ಮಾರ್ಕೆಟ್ದೊಳಗೆ 600, 700, 800 ರೂಪಾಯಿಗೆ ಒಂದು ಚೀಲ ಮಾರ್ಲಿಕ್ಕತ್ತೇವೆ ಅಂದ್ರೆ 1,000 ರಿಂದ 1,500 ತನಕ ಕಾಯಿರ್ತಾವ ಚೀಲ. ಭಾಳ ತುಂಬೋದವ್ರಿ ಒಂದು 50 ರೂಪಾಯಿ ಹೆಚ್ಚಿಗೆ ಕೊಡ್ತಾರ ಅವರು. ಇವತ್ತು ನಾವು 80 ರೂಪಾಯಿಗೆ ಒಂದು ಕೆಜಿ ನಮ್ಮ ತೋಟದಾಗ ಮಾರಾಟ ಮಾಡ್ಲಿಕ್ಕತ್ತಿದ್ದೆವು. 45 ಕೆಜಿದು ಒಂದು ಚೀಲಿಗೆ ಎಷ್ಟು ಆಗ್ತದೆ ನೋಡ್ರಿ, 4x32 ಅಂದ್ರೆ ಕಮ್ಮಿ ಅಂದ್ರು 1,500 ರೂಪಾಯಿಗೆ ಒಂದು ಡಾಗ ನಮ್ಮ ನಿಂಬಿಕಾಯಿ ನಮ್ಮ ತೋಟಕ್ಕೆ ಬಂದು ಹೋಯ್ತಾರೆ. ಅದಕ್ಕೆಲ್ಲ ಸರ್ ತಂದು ನನಗೆ ಇಲ್ಲಿ ನಿಂದ್ರಿಸ್ಯಾರ. 700 ರೂಪಾಯಿ ಮಾರದವ್ರು ಭಾಳ ಮಂದಿ ಅದಾರೆ. ಅದ್ರಾಗ ನಾ 1,500 ರೂಪಾಯಿಗೆ ಒಂದು ಚೀಲ ಮಾರ್ತೀನಿ, ಅದು ತೋಟದಾಗ ಮಾರ್ತೀನಿ. ನಂದು ಹಮ್ಮಲಿಲ್ಲ, ಜಕಾತಿಲ್ಲ, ಬಾಡಿಗಿಲ್ಲ, ಖಾಲಿ ಚೀಲಿಲ್ಲ. ಮೊದಲು 15 ದಿನ ಅಡ್ವಾನ್ಸ್ ರೊಕ್ಕ ಯಾರು ನಮ್ಮ ಅಕೌಂಟಿಗೆ ಹಾಕಿರ್ತಾರ ಅವ್ರಿಗೆ ಮಾತ್ರ ನಿಂಬಿಕಾಯಿ ಕೊಡ್ತೇವೆ ನಾವು. ಇದು ಸುಳ್ಳಪ್ಪ ಅಂತಂದ್ರೆ ಇಲ್ಲಿ ಮೊಬೈಲ್ದಾಗ ಎಲ್ಲ ಸರ್ ಕೈಯಾಗ ಕೊಡ್ತೀನಿ ನೋಡಲ್ರಕ್ಕ. ನೀವು ಎಲ್ಲರೂ ಮೊಬೈಲ್ ಗೊತ್ತಿದ್ದವ್ರೆ ಇದ್ದೀರಿ. 27 ಬಿಲ್ ಅದಾವ ಇದ್ರಾಗ, ನಾನು ರೊಕ್ಕ ಹಾಕಿದ್ದು 27 ಮಂದಿ ಕೊಟ್ಟಿನಿ, 27 ಬಿಲ್ ಅದಾವ. ಎಲ್ಲರೂ 80 ರೂಪಾಯಿದಂಗೆ ರೊಕ್ಕ ಹಾಕ್ಯಾರ. ಒಂದು 100 ಚೀಲ ಮಾರೀನಿ ಈ ತಿಂಗಳದೊಳಗೆ. ನಾನು 100 ಚೀಲ ಮಾರಿದ್ರೆ APMC ಒಯ್ದ್ರೆ ಅಡ್ತಿ ಒಯ್ದ್ರೆ ಎಷ್ಟು ರೊಕ್ಕ ಬರ್ತಾವಪ್ಪ ಅಂದ್ರೆ ಸರಾಸರಿ 600 ರೂಪಾಯಿ ಬರ್ತಾವ. ಇವತ್ತು 1,000 ಮಾರಿದ್ದು ಬತ್ತು, ಬುಕ್ಕಣ ಇದ್ದಿದ್ದು 300, 400, 500 ಮಾರಿದ್ದು ಬತ್ತು. 600 ರೂಪಾಯಿ ಅಂದ್ರೆ 60,000 ರೂಪಾಯಿ ನಿಂಬಿಕಾಯಿಗಿನ 230,000 ರೂಪಾಯಿ ರೊಕ್ಕ ಜಮಾ ಆಗ್ಯಾವ ನಮ್ಮಲ್ಲಿ 100 ಡಾಗಿ. ಇದು ಹೆಂಗ್ ಮಾಡಿನಪ್ಪ ಅಂತಂದ್ರೆ 16 ವರ್ಷಗಳಿಂದ ಅಗತಿ ಮಾಡಿಲ್ಲ ನಾನು. ಗಿಡದ ತಳಗ ನೀರು ಬಿಟ್ಟಿಲ್ಲ, ಕಸ ತೆಗೆದಿಲ್ಲ, ಒಂದೂ ಔಷಧ ಸ್ಪ್ರೇ ಮಾಡಿಲ್ಲ ನಾನು. ಮತ್ತೆ ಇದೇನಪ್ಪ ನೀ ಹೇಳೋದು, ನಾವೆಲ್ಲ ಮಾಡೋದು ಉರ್ಪಟ್ಲೆ ಅಂತ ತಿಳ್ಕೊಬೇಡ್ರಿ. ಇದನ್ನ ಮಾಡಿದ್ದು ನೀವು ನನಗೆ ಕೇಳಬೇಡ್ರಿ, ನಮ್ಮ ಹೊಲದಾಗ ಬಂದು ನಮ್ಮ ಗಿಡಗಳಿಗೆ ಕೇಳ್ರಿ ನೀವು ಹೇಳ್ತಾವ. ಅದಕ್ಕೆ ಒಂದು ಬೇಸಾಯ ಕ್ರಮ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ಗಿಡಗಳನ್ನು ಹಚ್ಚರಿ. ಗಿಡಗಳನ್ನ ನೀವೇ ಆಗಿ ತಯಾರು ಮಾಡ್ಕೊಂಡು ಹಚ್ಚೋದು ಭಾಳ ಬೆಸ್ಟ್. ಎಲ್ಲಿ ಗಿಡ ಮಾಡ್ಬೇಕಂತ ಮಾಡಿರಿ ಅದೇ ಜಾಗದೊಳಗೆ ಬೀಜ ಊರದ್ರಂತರು ಅದಕ್ಕಿಂತ ಭಾಳ ಚಲೋ. ಹಚ್ಚದ ಬಳಕ ಗಿಡ ಹೆಂಗ ಹೆಂಗ ದೊಡ್ಡದಾಗ್ತದಲ್ಲ, ಒಂದು ಗೇಣ ದೊಡ್ಡದಾಯ್ತಪ್ಪ ಅಂದ್ರೆ ಗಿಡ ಒಂದು ಗೇಣಿನ ಬಿಟ್ಟು ದೂರ ನೀರು ಕುಡ್ರಿ. ಒಂದ್ ಮಳೆ ಎತ್ತರ ಆಯ್ತು ಸಸಿ ಅಂದ್ರೆ ಒಂದ್ ಮಳದ ಬಿಟ್ಟು ನೀರು ದೂರ ಕುಡ್ರಿ. ಎಟ್ ಕುಡ್ರಿ 1 ಲೀಟರ್ 2 ಲೀಟರ್ ಒಂದ್ ದಿನಕ್ಕೆ ಅಷ್ಟೇ ಕುಡ್ರಿ. ಮತ್ತೆ ಹುಯಿ ಎತ್ತು 1/2 ತಾಸ ಡ್ರಿಪ್ ಚಾಲು ಮಾಡಿ ಕಿಸಿಂದ ಮನಿಗೆ ಹೋದ್ರಿಪ್ಪ ಅಂದ್ರೆ 4 ತಾಸ 6 ತಾಸ 7 ತಾಸ ಕರೆಂಟ್ ಬರ್ತಾವ. ಈಗ ಆಟೋಮೆಟಿಕ್ ಸ್ಟಾರ್ಟರ್ ಚಾಲು ಮಾಡಿ ಇಟ್ಟು ಹೋದ್ರಿಪ್ಪ ಅಂತಂದ್ರೆ ಅದು ಬಹಳ ನೀರು ಬೀಳ್ತಾವ. ಅಟ್ ಬೇಡ, 1 ಲೀಟರ್ ಒಂದ್ ಗಿಡಕ್ಕೆ 1 ಲೀಟರ್ 2 ದಿನಕ್ಕೆ ಒಂದ್ 1/2 ಲೀಟರ್ ನೀರಾದ್ರೆ ಸಾಕು ಸಸಿಗಳಿಗೆ. ಇಷ್ಟ ಎತ್ತರ ಗಿಡ ಆಯ್ತಪ್ಪ ಅಂತಂದ್ರೆ ಸಾಧಾರಣ 4 ಫೂಟದ ಅಂತರದ ಮೇಲೆ ನೀರು ಬಿಡ್ಬೇಕು. ನೀವು ಗಿಡ ಇಲ್ಲಿ ಅದಪ್ಪ ಅಂದ್ರೆ 4 ಫೂಟದ ನೀರು ದೂರ ಬಿಡ್ಬೇಕು. ಗಿಡ ನನ್ನ ತೆಲಿಮಟ್ಟ ಆಯ್ತಪ್ಪ ಅಂದ್ರೆ 7 ಫೂಟಿನ ಮ್ಯಾಗ ನೀರು ಬಿಡ್ಬೇಕು, 8 ಫೂಟಿನ ಮ್ಯಾಲೆ. ಎಷ್ಟು ಬಿಡ್ಬೇಕು? ಒಂದು ದಿನಕ್ಕೆ ಒಂದು ಗಿಡಕ್ಕೆ 10 ರಿಂದ 12 ಲೀಟರ್ ಅಷ್ಟೇ ಬಿಡ್ಬೇಕು. 100 ಲೀಟರ್ ಬೇಡ. 100 ಲೀಟರ್ ಬಿಟ್ರೆ ಅಂದ್ರೆ ಗಿಡ ಎತ್ತರ ಆಗುದಿಲ್ಲ, ಅದು ಎಲಿ ಆಗಲಾಗುದಿಲ್ಲ, ಎಲಿ ಕಪ್ಪ ಆಗುದಿಲ್ಲ, ಎಲಿ ಡಾಳ ಕಾಣಿಸುದಿಲ್ಲ, ನೋಡಿದ್ರೆ ಅಟ್ರಾಕ್ಷನ್ ಬರುದಿಲ್ಲ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕರೆಕ್ಟ್ ಆಗುದಿಲ್ಲ, ಕಾಯಿ ದಪ್ಪ ಆಗುದಿಲ್ಲ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದಲೇ ಎಲ್ಲ ವನಸ್ಪತಿಗಳು ಬೆಳೀತಾವ. ಪ್ರತಿ ಚದರ ಒಂದು ಹಸಿರು ಎಲೆ ಪದಾರ್ಥದೊಳಗೆ ಅಥವಾ ಬನ್ನಿ ಗಿಡದ ಸಣ್ಣ ಎಲಿನೇ ಇರಲಿ, ಬಾಳೆ ಗಿಡದ ದೊಡ್ಡ ಎಲಿನೇ ಇರಲಿ, ಒಂದು ಚದರ ಪೂಟ ಹಸಿರು ಎಲೆಯೊಳಗೆ ಪ್ರತಿದಿನ 4.5 ಗ್ರಾಮ ಆ ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳು ಸೂರ್ಯಪ್ರಕಾಶದಿಂದ ತಯಾರಾಗ್ತಾವ ಅಲ್ಲಿ ಅಡಿಗೆಯಾಗಿ. ಇಷ್ಟನ್ನ ನೀವು ತಿಳ್ಕೊಂಡ್ರೆ, ಬರೇ ನೀರು ಬಿಡೋದು ಅಂತ ತಿಳ್ಕೊಂಡ್ರೆ ಈಗೇನು ಒಂದು ದಿನಕ್ಕೆ 1,000 ಟ್ರಕ್ ಹೋಗ್ತಾವ ನಮ್ಮ ನಿಂಬಿಕಾಯಿ ಹಿಂಡಿದಿಂದ ಇಜಾಪದಿಂದ. ಇದಕ್ಕಿಂತ ಭಾರಿ ಭಾರಿ ನಿಂಬಿಕಾಯಿ ಬಹಳಷ್ಟು 1,000 ಟ್ರಕ್ ಹೋಗಲ್ಲಿ 10,000 ಟ್ರಕ್ ಹೊಂಡ್ತಾವ. ಎಲ್ಲರಿಗೆ ಕಳಿಸು ವ್ಯವಸ್ಥೆ ಮಾಡೋದು ಬೇಡ, ಅವರೇ ಬಂದು ಹೋಯ್ತಾರೆ ಇಲ್ಲಿ. ಇನ್ನ ಈಗ ಒಬ್ರು ಬಂದಿದ್ರು ನಮ್ಮಲ್ಲಿ ಚಿಕ್ಕಮಂಗಳೂರದವರು ಮತ್ತು ಮಂಗಳೂರದವರು ಶ್ರೀನಿವಾಸ್ ಅಂತ ಹೇಳಿ. ನಾವು 32 ರೂಪಾಯಿ ಕಿಲೋ ನವಣಿ ತೋತಿದ್ದೆವು, ನೀವು 1,000 ಟನ್ ಕುಡ್ರಿ ತೋತಿದ್ದೇವೆ ಅಂತ ಹೇಳಿ ಬಂದಿದ್ರು ನಮ್ಮ ಅಂಗಡಿ ಸ್ಟಾಲಿಗೆ. ಈಗಿನ ಎಲ್ಲರೂ ರೈತರು ಏನ್ ಹೇಳ್ತಾರ, ನವಣಿ ಸಾಧಾರಣ ಸಾಕಷ್ಟು ಬೆಳೀತದ, ಮಳಿ ಕಮ್ಮಿದ್ರು ಬೆಳೀತದ, ಎಷ್ಟು ಬೆಳೆದ್ರು ಯಾರೂ ತೋಳೋರಿಲ್ಲಲ್ಲ, ತೊಗೊಂಡು ಏನು ಮಾಡಿದ್ರಿ ಅಂತ ಹೇಳಿ ಮೆಳಿಲಾರ್ದೆ ಕೂತಾರೆ. ಈಗ ನಾವು 1 ಎಕರೆದಾಗ 60,000-60,000 ರೂಪಾಯಿದು ನವಣಿ ಬೆಳೆದಿದ್ದೇವೆ. ನಾವು 60,000 ರೂಪಾಯಿದು ತೊಗರಿ ಆಗಂಗಿಲ್ಲ, 60,000 ರೂಪಾಯಿದು ನವಣಿ ಬೆಳೆದಿದ್ದೇವೆ. ಒಂದು ಔಷಧ ಬೇಕಾಗಂಗಿಲ್ಲ, ಒಂದು ಗೊಬ್ಬರ ಬೇಕಾಗಂಗಿಲ್ಲ, ಒಂದೇ ಏನೂ ಬೇಕಾಗಿಲ್ಲ. ಅದಕ್ಕೆ ಒಂದು ಮುಟಿ ಬೀಜ ಆದ್ರೆ, ಒಂದು ಬರೇ ಒಂದು ಹಿಡಿ ಬೀಜ ಆದ್ರೆ 1 ಎಕರೆ ಆಗ್ತದೆ. ನಾ ಬರೇ ಒಂದು 100 ಗ್ರಾಮದೊಳಗೆ 1 ಎಕರೆ ಬಿತ್ತೀನಿ. ನಾ ಬಿತ್ತದಾದ್ರೆ ಎತ್ತುಗಳೇ ಮಂದಿ ಬಿತ್ತದಾದ್ರೆ 1/4 ಕಿಲೋ 1/2 ಕಿಲೋ ಬಿತ್ತಾರೆ. ನಾ ಬರೇ 100 ಗ್ರಾಮ್ ಇಲ್ಲಿ 1 ಎಕರೆ ಬಿತ್ತೀನಿ. 64,000 ರೂಪಾಯಿ ತಗೊಳಿನಿ 1 ಎಕರೆದೊಳಗೆ. ನಮ್ಮ ಸರ್ ಅದೆಲ್ಲ ಬಂದು ನೋಡ್ಯಾರಿ. ಅದ್ರಾಗ ಹುಲ್ಲು ಹೇಳಂಗಿಲ್ಲ, ಅದ್ರ ಮೇವ್ ಒಂದು ಅನುಗಳಿಗೆ ಬರ್ತದ, ರಾಶಿ 3 ತಿಂಗಳದಾಗ ಆಗ್ತದ. ಹಂಗ ನಾವು ಒಕ್ಕಲ್ತನ ಮಾಡೋದು ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ತಿಳ್ಕೊಂಡು ಒಕ್ಕಲ್ತನ ಮಾಡಬೇಕು. ಊರ್ ಕಡೆ ಮಾರಿ ಮಾಡಿ ದನಗಳ ಕಾಲ ಮೇವ್ ಹೋಗಿದ್ರೆ ದನಗಳಿಗೆ ಮೇವ್ ತಿನ್ನೋದಿಲ್ಲ. ದನ ಮೇವ್ ಎಲ್ಲಿ ಒಯ್ಯಬೇಕು, ಹೆಂಗ್ ತಿತ್ತದ, ಎಡ್ ತಿತ್ತದ, ಸಣ್ಣ ಕರ ಅದೋ ದೊಡ್ಡ ಕರ ಅದೋ ಉದಾಹರಣೆ ಹೇಳಕತ್ತೀನಿ. ಎಲ್ಲರೂ ಸಾಕ್ತಿರಿ, ಎಲ್ಲರೂ ಒಕ್ಕಲ್ತನ ಮಾಡ್ತೀರಿ, ಎಲ್ಲರೂ ಭಕ್ತಿಯಿಂದೇ ಮಾಡ್ತೀರಿ, ನನಗೆ ಭಿನ್ನ ಕಾಣಿಸ್ಲಿಕ್ಕತ್ತದ ಒಂದು ಸ್ವಲ್ಪ ಅಂತೇಳಿ ನನಗೆ ಮಾತಾಡತ್ ಹೇಳ್ಯಾರ ಮಾತಾಡ್ಲಿಕ್ಕತ್ತೀನಿ. ನೀರನ್ನು ಒಂದು ಕಂಟ್ರೋಲ್ ಮಾಡಿದ್ರಿ ಅಂದ್ರೆ ನಮ್ಮ ನಿಂಬೆ ಗಿಡಕ್ಕೆ ಎಂದರೆ ಕ್ಯಾಂಕರ್ ರೋಗ ಒಂದು ಕಾಯಿಗೆ ಬಿದ್ದು ಒಂದು ಕಾಯಿಗೆ ಕ್ಯಾಂಕರ್ ರೋಗ ಬತ್ತಪ್ಪ ಅಂದ್ರೆ ಅದಕ್ಕೆ ನಾ ಜವಾಬ್ದಾರಿ ಇದ್ದೀನಿ. ನೀರು ಎಲ್ಲಿ ಬಿಡಬೇಕು, ಎಲ್ಲಿ ಬಿಸಿಲು ಬೀಳ್ತದೆ ಅಲ್ಲೇ ಬಿಡಬೇಕು, ಎಷ್ಟು ಬಿಡಬೇಕು, ಒಂದಿನಕ್ಕೆ 8-10 liters ಬಿಡಬೇಕು. ನೋಡ್ರಿ, ಹಸದಾಕರ ನೀರಡಿಕೆ ಆದಕರ ಬಿಸಿಲ ಬಾಯಾರಿಕೆ ಆದಕರ ನಮ್ಗೆ ಒಂದು ಟ್ಯಾಕ್ಟರ್ ನೀರು ತಂದು ತಲೆ ಮೇಲೆ ಹಾಕಿದ್ರೆ ಏನಾಗ್ತದೆ, ನೀರಡಿಕೆ ಹೋಗಂಗಿಲ್ಲ. ಅದು ಒಂದು ಗ್ಲಾಸ್ ಬಾಯಾಗ ಹಾಕ್ರಿ, ನೀರಡಿಕೆ ಹೋಗ್ತದ. ಗಿಡಗಳನ್ನು ನೀರ ಎಲ್ಲಿ ಹೀರ್ಕೋತದಪ್ಪ ಅಂತಂದ್ರೆ ಗಿಡಗಳ ಕೆನಪಿ ಏನು ಬೆಳೆದಿರ್ತದೆ ಆ ಕೆನಪಿದಿಂದ 1.5 feet ಆಚೆ ನೀರನ್ನು ಹೀರ್ಕೊಳ್ಳೋ ತಂತು ಬೇರುಗಳದಾವ. ಇದು ಅಲ್ಲದೆ ಇದು ನೀರಿನ ಬಗ್ಗೆ ಇನ್ನೂ ಹೇಳ್ಕೊತ ಹೋದ್ರೆ ಭಾಳ ಅದ, ಇಷ್ಟೇ ಸಾಕು. ಇನ್ನೊಂದು ಏನು ಕೆಲಸ ಮಾಡಬೇಕಂದ್ರೆ ನೋ ಕಲ್ಟಿವೇಷನ್, ಉಳುಮೆ ಮಾಡಬಾರ್ದು. ಇಲ್ಲಿ ಹನಿ ಹನಿ ಕೂಡಿದ್ರೆ ಹಳ್ಳ, ತೆನಿ ತೆನಿ ಕೂಡಿದ್ರೆ ಬಳ್ಳ ಅಂತೇಳಿ ಹಿಂದಿನ ಹಿರಿಯರು ಹೇಳ್ಯಾರ. ನಾವು ವೇದಿಕೆ ಮೇಲೆ ಸರ್ ವಿಲಕ್ಕೆ ಕಲ್ತು ಹೋಗಿದ್ದೆವು, ಅವ್ರು ಹೇಳಿದ್ದೆ ಮಾಡಿದೆವು, ನಮಗೆ ತಿಳಿದ ಬಳಕ ಅವ್ರ ಮುಂದೆ ಹೇಳಿದೆವು, ಬರಬರಿಯೋದಪ್ಪ ಅಂದ್ರೆ ಅದಕ್ಕೆ ಹೇಳಕತ್ತಿದ್ದೆವು. ಈಗ ಅವ್ರ ವಿರುದ್ಧ ಹೇಳಬಾರ್ದು, ಕರೆ ಅಂದ್ರೆ ಅವ್ರು ಹೇಳ್ಯಾರ ಆಳವಾಗಿ ಹೇಳ್ತೀವಿ. ಉಳುಮೆ ಮಾಡಬೇಕು ಯಾವ್ದ್ರ ಸಂಬಂಧ ಅಂದ್ರೆ ನಾವು ಮಾಡುವ ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ನೆಲ ಗಟ್ಟಿ ಆಗ್ತದೆ. ನೆಲ ಗಟ್ಟಿ ಆಯ್ತಂದ್ರೆ ಗಾಳಿ ಬೆಳಕ 50% ತೇವಾಂಶ, 50% ಗಾಳಿ ಆಡುವಿಕೆ ಇದ್ರೆ ಬೇರಿನ ಬೆಳವಣಿಗೆ ಆಗ್ತದೆ. ನೋಡ್ರಿ, ನೀವು ನೀರು ತರ್ಲಕ್ಕೆ ಹೋದಕ್ಕಾರ ಹೊಳಿಗೋ ಕೆರಿಗೋ ಬಾವಿಗೆ ನೀರಿಗೆ ಹೋದಕ್ಕಾರ ಕೊಡ ಡಬ್ ಹಾಕಿ ಮುಣಗಿಸಿದ್ರೆ ನಮಗೆ ನುಗ್ಗಿಸ್ತದ. ಕೊಡದಾಗಿನ ಹವಾ ಹೊರಗೆ ಹೋಗಂಗೆ ಹೋಳು ಮಾಡಿ ಕಿಸಿಂದ ಮುಣಗಿಸ್ರಿ, ಹೊರಗೆ ಹೋಗ್ತದ, ಹೋಗಿ ನೀರೊಳಗೆ ಹೋಗ್ತಾವ, ಸರಳಗೆ ತುಂಬ್ತದ. ಹಂಗೆ ನಮ್ಗೆ ಉತ್ಪನ್ನ ಬರಬೇಕಾಗಿತ್ತು, ಗಿಡಗಳು ಸದೃಢವಾಗಿ ಬರಬೇಕಿತ್ತು, ರೋಗ ಬರಲಾರ್ದೆ ರೋಗ ಮುಕ್ತವಾಗಿ ನಮ್ಮ ಉತ್ಪನ್ನ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು, ನೀರನ್ನು ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು. ನೋ ಕಲ್ಟಿವೇಷನ್ ಅಂದ್ರೆ ಉಳುಮೆ ರಹಿತ ಕೃಷಿ ಇರಬೇಕು. ಉಳುಮೆ ಮಹಾಪಾಪ ಅಂತ ಹೇಳ್ಯದ ಕೃಷಿ ಒಳಗೆ, ಹಿಂದಿಕಿನ ಕೃಷಿ ಒಳಗೆ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ ಅಂದಾರ, ಅದನ್ನು ನಾ ಮಾಡೀನಿ, ನೀವು ಬಂದು ನೋಡ್ರಿ ಬೇಕಾರ. ಉಳುಮೆ ಮಾಡಲಾರ್ದೇನೆ ಅಟ್ಟೆ ಬಿಟ್ಟರೆ ನಡೆಯಂಗಿಲ್ಲ. ಮತ್ತೆ ಅದಕ್ಕೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಮಲ್ಚಿಂಗ್ ಮಾಡಬೇಕು. ತಿರುಗಾಡಲ್ಲಿನೂ ಮಾಡ್ರಿ, ಗಿಡದ ತಳಗೂ ಮಾಡ್ರಿ, ಯಾವುದೇ ಥರದ ಅದರೊಳಗೆ ವೈಜ್ಞಾನಿಕವಾಗಿ ಮಲ್ಚಿಂಗ್ ಮಾಡಿದ್ರೆ ಒಟ್ಟ ಗಿಡಗಳು ನೀರೇ ಬೇಡೋದಿಲ್ಲ, 8-10 liters ಬಿಡಂಗಿಲ್ಲ. ಹಂಗೆ ಮಾಡಿ ನೋಡ್ತಿದ್ರೆ ನೋಡ್ರಿ ನೀವು, ನಾವು 12-13-14 ತನಕ ಕಾಲಮರಿ ತಕೊಳಕ್ಕೆ ನೀರಿದ್ದಿದ್ದಿಲ್ಲ. ಈಗ 3 ವರ್ಷ ಆಯಿತು, ನಮ್ಮಲ್ಲಿ ಮಳೆ ಭಾಳ ಆಗಿ ಬಾಯಿಗೆ ಬೋರಿಗೆ ನೀರು ಬಂದಾವ. ಅದಕ್ಕಿಂತ ಮೊದಲು ನಾವು ಕಾಲಮರಿ ತಕೊಳ್ಳಾರ್ದೆ ಜೀವನ ಮಾಡಿದ್ದೀವಿ. 18 10 ಬೋರ 20 ಬೋರ ಇದ್ರು ಬಾಯಿಗಳಿದ್ರು ನಾವು 2 kilometers ಮ್ಯಾಗಿನೂ 3 kilometers ಮ್ಯಾಗಿನ ನೀರು ತಂದು ಕುಡಿದಿದ್ದೆವು. ಗಿಡಗಳಿಗೆ ಹಾಕ್ಲಿಕ್ಕಂತರೂ ಒಂದು ಹನಿ ನೀರಿಲ್ಲ, ಏಕ್ ಹನಿ ಪಾನೀನೇ. ಅಂಥದ್ರೊಳಗೆ ಸಹಿತ 10 lakh rupees ಉತ್ಪನ್ನ ತೊಗೊಂಡಿದ್ದೇವೆ ನಾವು. ನೀವು ಬಂದು ನೋಡಿದ್ರೆ ನಮ್ಮದು ಬಾಯಿ ಅಂತೇಳಿ ಏನಾರು ಹೇಳೋದಿಲ್ಲ. ನಮ್ಮಲ್ಲಿ ಅಕೌಂಟ್ ಇಟ್ಟಿದ್ದೆವು, ಬರುವಂದಕ್ಕೂ ಸಾಕ್ಷಿ ಇಟ್ಟಿದ್ದೆವು, ಲೆಕ್ಕ ಬರ್ಕೋತ ಬಂದಿದ್ದೆವು, ಪಟ್ಟಿ ಇಟ್ಟಿದ್ದೆವು, ಬೇಕಂದ್ರೆ ನಿಮಗೆ ತೋರಿಸ್ತೇವೆ ಬಂದ್ರೆ. ಹಿಂಗೆ ನೀವು ಕೃಷಿ ಮಾಡಿದ್ರಿ ಅಂದ್ರೆ ಈ ಕೃಷಿ ಒಳಗೆ ಯಾವುದೇ ಥರದ ನೋಡ್ರಿ, ನಮ್ಮ ಮಕ್ಕಳು ಇಬ್ಬರಿಗೆ ನಾವು ಆಟೋಮೊಬೈಲ್ ಡಿಪ್ಲೊಮಾ ಕಲ್ತಾನ, ಒಬ್ಬ ಮ್ಯಾಟ್ರಿಕ್ ಕಲ್ತಾನ, ಅವ್ರಿಗೆ ತಂದು ಕೃಷಿಗೆ ಹಚ್ಚಿದ್ದೆವು. ಎಲ್ಲರೂ ಒಕ್ಕಲ್ತನ ಮಾಡಬೇಡ್ರಿ, ಒಂದು ಹಮಾಲಿ ಮಾಡ್ಲಿಕ್ಕಾರೆ ಯಾಕಲ್ಕ ಇಜಾಪುರಕ್ಕೆ ಹೋಗ್ಯಾನೋ ಟೈಮ್ದಾಗ ನಾವು ಕರ್ಕೊಂಡು ತಂದು ಒಕ್ಕಲ್ತನಕ್ಕೆ ಯಾಕೆ ಹಚ್ಚಿದ್ದೇವೆ ಅಂದ್ರೆ ಅವ್ರಿಗೆ ಒಂದು ತಿಂಗಳಿಗೆ ಒಂದು ಪಗಾರ 1 lakh rupees ಬೀಳಕತ್ತದ. ನಮ್ಮಲ್ಲಿ ಅಕೌಂಟ್ ಇಟ್ಟಿದ್ದೇವೆ, ತೋರಿಸ್ತೇವೆ ನಿಮಗೆ. 5 acres ತೋಟ ನಂದು, ದ್ರಾಕ್ಷಿ ಹಚ್ಚಿಲ್ಲ, ದಾಳಿಂಬೆ ಹಚ್ಚಿಲ್ಲ, ನಾನು ಸಾದಾ ಬೆಳೆಗಳನ್ನೇ ಮಾಡೀನಿ. ನಮ್ಮ ಮಕ್ಕಳಿಗೆ ಇಬ್ಬರಿಗೆ 24.5 lakh rupees ಉತ್ಪನ್ನ ತೆಗೆದಿದ್ದೇವೆ ನಾವು ಹಾದ ವರ್ಷ. ಅದಕ್ಕೆ ಮಲ್ಚಿಂಗ್ ಮಾಡಬೇಕು, ಜೀವಾಮೃತ ಕೊಡಬೇಕು, ಮಿತವ್ಯವಾಗಿ ನೀರನ್ನು ಕೊಡಬೇಕು. ಡೈಬೇ ಕೊಟ್ಟೆ ಬರಂಗಿಲ್ಲ, ನೀವು ನೀರೆಲ್ಲಿ ಕೊಡಬೇಕಾಗಿದೆ ಅಲ್ಲಿ ಕೊಟ್ಟರೆ ಅಂದ್ರೆ ಗಿಡ ಸಿಡಿ ಹಾಯೋದು ಹೊಟ್ಟೆ ಬರಂಗಿಲ್ಲ, ಸಾಧ್ಯನೇ ಇಲ್ಲ. ಗಿಡದಾಗ ಹುಡುಕ್ಯಾಡಿದ್ರು ಒಂದು ಕಡ್ಡಿ ಎಟ್ ಸಹಿತ ಚೂರು ಸಿಗಂಗಿಲ್ಲ ನಿಮ್ಗೆ ಒಣಗಿದ್ದು. ಒಂದು ಕ್ಯಾಂಕರ್ದು ಒಂದು ಸೂಜಿ ತುದಿ ಎಟ್ ಸಹಿತ ಕ್ಯಾಂಕರ್ ಸಿಗಂಗಿಲ್ಲ ಹುಡುಕ್ಯಾಡಿದ್ರೆ. ಬಡ್ಡಿಗೂ ಇಲ್ಲ, ಕೊಂಬೆಗೂ ಇಲ್ಲ, ರೆಂಬೆಗೂ ಇಲ್ಲ, ಎಲೆಗೂ ಇಲ್ಲ, ಕಾಯಿಗಂತರೂ ಹೊಟ್ಟೆ ಬರೋದಿಲ್ಲ. ನೀರು ಬಿಡಲಿ ಬಿಡಬೇಕು, ಮಲ್ಚಿಂಗ್ ಮಾಡಬೇಕು, ಜೀವಾಮೃತ ಕೊಡಬೇಕು. ಇಷ್ಟೇ ಅಲ್ಲದೆ ಈ ತೋಟದ ಸುತ್ತೆಲ್ಲ ಎಲ್ಲ ಒಂದು ಜೀವಂತ ಬೇಲಿ ಅಂತೇಳಿ ಮಾಡಬೇಕು. ಇದು ಬಹಳ ಮಹತ್ವದ ವಿಷಯ. ಇದು ಬ್ಲೈಟ್ ಕಂಟ್ರೋಲ್ ಮಾಡೋದೇ ಇದೆ. ಹಿಂದಕ್ಕೆ ಹಿರಿಯರು ನೋಡ್ರಿ, ಕಳ್ಳಿ ಹಚ್ಚಿ ತೋಟ ಮಾಡ್ತಿದ್ರು ಅವರು. ಇವತ್ತು ನಾವು ದಂಡೆಗಿನ ಗಿಡಗಳೆಲ್ಲ ಕಡೆ ತೋಟ ಮಾಡ್ಲಿಕ್ಕತ್ತಿದ್ದೆವು. ಯಾಕಂದ್ರೆ ಟಿವಿ ಒಳಗೆ ಆಕಳು ಹೊರಗೆ ಆದಕ್ಕಾರ ಬೇಲಿದೇನೆ ಅದು ಕೆಲಸ, ಬೇಲಿದ ಕೆಲಸ ಇಲ್ಲ, ಅದು ಆಕಳದ ಕೆಲಸ ಇಲ್ಲ, ಟಿವಿದು ಬೇಲಿ ಇಲ್ಲಾರ ಹೊಲದ್ದೇ ಕೆಲಸ ಅದು. ಅದಕ್ಕಲ್ಲಿ ಔಷಧ ಅಂಗಡಿಗೆ ಹೋಗುವುದು, ಔಷಧ ತರೋದು. ಈಗ ನೋಡ್ರಿ, ಸುತ್ತೆಲ್ಲ ಜೀವಂತ ಹೊದಿಕೆ ಬೇಲಿ ಮಾಡ್ರಿ, ನಿಮ್ಮ ಕಾಯಿ ಹೊಟ್ಟೆ ಕಚ್ಚು ಬೀಳಂಗಿಲ್ಲ, ಬ್ಲೈಟ್ ಕಂಟ್ರೋಲ್ ಆಗುತ್ತದೆ. ಇದ್ರಿಂದ ಅಂಗಮಾರಿ ದುಂಡಾಣ ರೋಗ ಹೊಟ್ಟೆ ಬರಂಗಿಲ್ಲ, ಕ್ಯಾಂಕರ್ ರೋಗ ಬರಂಗಿಲ್ಲ. ಮಾಡಿ ನೋಡ್ರಿ, ನಾವು ವೈಜ್ಞಾನಿಕವಾಗಿ ಭಾಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಬರಂಗಿಲ್ಲ. ನಾ 4th ಸಾಲಿಕತ್ತೀನಿ, ಅದ್ರ ಬಗ್ಗೆ ಸರಿಗೆ ಯಾಕೆ ಬರಂಗಿಲ್ಲ ಅಂತ ಕೇಳಿದ್ರೆ ಹೇಳ್ತಾರ ಅವ್ರು ಕಲ್ತಾರ ಹೇಳ್ತಾರೆ. ಇಷ್ಟಾಗಿನೂ ಅದು ಹೆಂಗಿರ್ಬೇಕಪ್ಪ ಅಂತಂದ್ರೆ ಬೇಲಿ ಗಾಳಿ ತಡೆ ಆಗುವಂಗಿರ್ಬೇಕು. ಸುಮ್ ಬೇಲಿ ಹಚ್ಚಿದೇವನ ಒಂದ್ ಮೊಳಕಲ್ ಮಟ್ಟ ಬೇಲಿ ಇರಬಾರ್ದು, 20 ಫೂಟ್ ತನಕ ಬೆಳೆದಿರ್ಬೇಕು, ಕ್ವಾಟಿ ಗ್ವಾಡಿ ಹಂಗ ಗಟ್ಟಿ ಇರ್ಬೇಕು. ನೀವು ಗ್ಲೀಸಿಡಿ ಅಂತ ಹೇಳಿ ಒಂದು ಗಿರಿ ಪುಷ್ಪ ತರೋದಕ್ಕೆ ಗಿರಿ ಗ್ಲೀಸಿಡಿ ಅಂತ ಕರೀತಾರ, ಅದಕ್ಕೆ ನಾವು ಗೊಬ್ಬರದ ಗಿಡ ಅಂತ ಕರಿತೇವು. ಅದನ್ನ ನೀವು ಹೊಲ ಸುತ್ತೆಲ್ಲ ಹಚ್ಚಿ ಬಿಟ್ರೆ ನಿಮ್ಮ ದಾಳಿಂಬ್ರ ರೋಗನು 50% ರೋಗ ಕಮ್ಮಿ ಆತಾವತ್ತ. ನಾ ಬೆಳೆದು ನೋಡಿಲ್ಲ, ನನಗೆ ಅನುಭವ ಇಲ್ಲ, ಆದ್ರೆ 90% ನನಗೆ ಅನುಭವ ಅದ. ಬ್ಲೈಟ್ ಕಂಟ್ರೋಲ್ ಆಗ್ತದೆ. ಫಿನಿಶಿಂಗ್ ಬಾರ್ಡರ್ ಮಾಡ್ರಿ ನೀವು, ಬೇಲಿ ಹಚ್ಚಿರಿ. ಅದೇನು ಭಾಳ ದೊಡ್ಡಾಗದಲ್ಲ, ಸಾಧಾರಣ 800 ರೂಪಾಯಿಗೆ ಒಂದು ಕೆ ಜಿ ಗ್ಲೀಸಿಡೆ ಬೀಜ ಸಿಗ್ತಾವ. ಚಿಕ್ಕಬಳ್ಳಾಪುರದಾಗ ಒಬ್ಬರದು ಶ್ರೀನಿವಾಸ ಅಂತ ಹೇಳಿ ಕೊಡ್ತಾರ, ನೀವು ಫೋನ್ ಮಾಡಿದ್ರಪ್ಪ ಅಂತಂದ್ರೆ ಇವತ್ತು 800 ರೂಪಾಯಿ ಹಾಕಿದ್ರೆ ಅಂದ್ರೆ 2 ದಿನದಾಗ ನಿಮ್ಮ ಮನೆಗೆ ಬರ್ತದೆ ಬೀಜ. ಅವೇನು ದೊಡ್ಡಾಗದಲ್ಲ. ಮಾನವ್ಯ ಹಬ್ಬ ಅದ 8 ದಿನಕ್ಕೆ ನಾವು ಬಂದ್ರೆ ನಮ್ಮ ಹೊಲದಾಗ ಕಟ್ಟಿಂಗ್ಸ್ ಕೊಡ್ತೀನಿ ನಾನು. ಸಾಕನಟ್ಟು ಟ್ರ್ಯಾಕ್ಟರ್ ಗಟ್ಟಲೆ ಕಟ್ಟಿಂಗ್ಸ್ ತೊಗೊಂಡು ಹೋಗ್ರಿ, ನೀವು ರೊಕ್ಕ ಒಟ್ಟ ಕೊಡಬೇಡ್ರಿ, ಒಯ್ದು ಹಚ್ಚರಿ. ಅದರೊಳಗೆ ಅಲ್ಲೊಂದು ಇಲ್ಲೊಂದು ನುಗ್ಗಿ ಗಿಡ ನಡುವ ನುಗ್ಗಿ ಗಿಡ ಹಾಕ್ರಿ. ನಿಮಗೆ ಏನೇನು ಬೇಕಾಗ್ತದೆ, ಚೊಕ್ಕಿ ಗಿಡ ಹಾಕೋರಿ, ಸುಬಾಬಲ್ ಹಾಕೋರಿ, ಕರಿಬೇವಿನ ಗಿಡ ಹಚ್ಚಿರಿ. ಈ ಕಾಡು ಮಲ್ಲಿಗೆ ಅಂತ ಸಿಗ್ತದೆ ಅದನ್ನು ಮಾಡಿರಿ, ಕಾಗದ ಮಲ್ಲಿಗೆ ಅಂತ ಗಿಡ ಸಿಗ್ತದೆ ಅದನ್ನು ಮಾಡಿರಿ, ಬೇಲಿ ಒಳಗೆ ನೀವು ಬೇನ್ ಗಿಡ ಹಚ್ಚಿರಿ, ಹೊಂಗೀಮ ಗಿಡ ಹಚ್ಕೋರಿ, ಎಲ್ಲನೂ ನಿಮ್ಗೆ ಏನು ಬೇಕಾಗ್ತದೆ ಎಲ್ಲ ಹಚ್ಕೋರಿ. ಗ್ಲೀಸಿಡೆ ಎಲ್ಲರನ್ನ ತಾನೇ ಅಲ್ಲೇ ಬಿಡು, ತಾನೇ ಬೆಳೆದು ತಾನೇ ಇರ್ತದೆ. ಒಂದು ನಮ್ಮ ತೋಟಕ್ಕೆ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಕ್ವಾಟಿ ವಾಡಿ ಕಟ್ಟದಂಗೆ ಅದು ಒಟ್ಟ. ಇದನ್ನು ಮಾಡಿದ್ರೆ ನೀವು ರೋಗಕ್ಕೆ ಕೀಟಕ್ಕೆ ಯಾವುದೇ ಔಷಧ ಹೊಡೆಯುವ ಕಾರಣ ಇಲ್ಲ ಒಟ್ಟ. ಇದು ಅಲ್ಲದೆ 4 ಗಿಡದ ನಡಬರ್ಕ ಇಲ್ಲಿ ಏನು ಸಮಸ್ಯೆ ಆಗ್ಲಿಕ್ಕೆ ಅಂದ್ರೆ, ನಮ್ಗೆಲ್ಲರೂ ಬಂದವ್ರು ಕೇಳ್ತಾರೆ, ಇಲ್ಲಿ ಎಗಿ ಮಾರ್ಲಿಕ್ಕೆ ತೊಗೊಂಬಂದಿನಿ 63ನೇ ಸ್ಟಾಲ್ನೊಳಗೆ, ಇವು ಕಾಯಿ ಎಷ್ಟು ತಿನ್ಕಾತಾವ್ರಿ ಅಂತ ಕೇಳ್ತಾರೆ. ಗಿಡ ಹೊಲ್ದಾಗ ಹಚ್ಚಿ ಹೋಗಿ ಎಗಸ್ಯಾಗ ಕೂತು ಮುಖ್ಯಮಂತ್ರಿಗಳದು ಗೃಹ ಸಚಿವರದು ಮಾತಾಡ್ಕೊತ ಕೂತ್ರೆ ಕಾಯಿ ಆತಾವ ಏನ್ರಿ ಅಂದರೆ. ನಮ್ಗೆ ಊರಾಗಿನ ಪಂಚಾಯತಿ ಅಧ್ಯಕ್ಷರಿಗೆ ಗೊತ್ತಿಲ್ಲ, ನಮ್ಗೆ ಹುಟ್ಟಿ 60 ವರ್ಷ ಆಯ್ತು. ನಾವು ಯಾರು ಏನು ಮಾಡ್ತಾರೆ, TV ಇಲ್ಲ, ಪೇಪರ್ ಇಲ್ಲ, ಯಾರೇನು ನಮ್ಮ ಹೊಲದ ಹೊರಗಿಂದ ಮಾತಾಡಿದ್ರೆ ಅಂದ್ರೆ ಅವ್ರ ಮಾತು ಸಹಿತ ಕೇಳಲ್ಲ. ನಾವು ನಮ್ಮ ಮನೆಯಾಗೂ ಹಂಗೆ ಬೆಳೆಸಿದ್ದೇವೆ ಹುಡುಗರಿಗೆ, ನಾವು ಹಂಗೆ ಇದ್ದಿದ್ದೇವೆ. ತಾ ಬಲ ಜಗ ಬಲ ಅಂದದ್ರಿ, ಮಂದಿ ತೊಗೊಂಡು ನಾವು ಏನು ಮಾಡ್ಬೇಕಾಗ್ಯದ, ನಾವು ಚೆಂದ ಇದ್ರೆ ಎಲ್ಲ ಚೆಂದ ಇರ್ತದೆ. ಅದಕ್ಕೆ 4 ಗಿಡದ ನಡಬರಕ್ಕೆ ಒಂದೊಂದು ನುಗ್ಗಿ ಗಿಡ ಬೆಳೆಸ್ಬೇಕ್ರಿ. ಜವಾರಿ ನುಗ್ಗಿಯರಿ ಹಾಕ್ರಿ, ನೀವು ಯಾವ್ದಾರಿ ಹಾಕ್ರಿ. ನುಗ್ಗಿ ಗಿಡ ಬೆಳೆಸೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ, ಈ ಎಲ್ಲರೂ ಏನು ಹೇಳ್ತಾರಂದ್ರೆ, ನಿಂಬಿಕಾಯಿ ಎಲ್ಲ ಆತಾವ್ರಿ ನಮ್ಮ ಹೊರಗಡೆ, ಕಾಯಿ ಚಲೋನೂ ಆತಾವ, ನಮ್ಮ ಏನು ಗಿಡಕ್ಕೆ ರೋಗ ಕಚ್ಚ ಬೀಳಲ್ಲ. ಕರೆ ಏಪ್ರಿಲ್ದಾಗ ಬರೋದಿಲ್ರಿ ಅವು, ಮಳೆ ಚಾಲೂ ಆಗನ ಬರ್ತಾವು. ಅದು ಏಪ್ರಿಲ್ ತಿಂಗಳದಾಗ 10,000 ರೂಪಾಯಿ 15,000 ರೂಪಾಯಿ ದಾಣಿ ಇದ್ದಕ್ಕಾರ ಬರಂಗಿ ಏನು ಮಾಡ್ಬೇಕು ಹೇಳ್ರಿ. ಏನು ಮಾಡಿದ್ರು ಬರೋದಿಲ್ರಿ ಅವು, ಅವ್ಯಾಕೆ ಬರ್ಲಕ್ಕೆ ಹೋಗ್ತಾವ್ರಿ. ದಾಣಿ ತುಟ್ಟಿ ಇದ್ದಕ್ಕಾರ ನಾವು ಯಾರ್ದ್ರೆ ಮಾತು ಕೇಳಿದೇವೇನ್ರಿ, ಹೋಗ್ಬೇಡಂದಲ್ಲಿ ಬಿಟ್ಟಿದ್ದೇವೇನು, ಹೋಗ್ಬೇಡಂದಲ್ಲಿ ಹೋಗೋದು ಬಿಟ್ಟಿಲ್ಲ, ಬರಬೇಡಂದಲ್ಲಿ ಬರೋದು ಬಿಟ್ಟಿಲ್ಲ. ನೀವು ದಾಬಾಕ್ ಹೋಗ್ಬೇಡ ಅಂದ್ರೆ ಒಟ್ಟರು ದಾಬಾಕೆ ಹೋಗ್ತಾರೆ. ಯಾರು ಬಿಟ್ಟಾರೆ ಹೇಳ್ರಿ ನೋಡೋನು, ಮುಂದಿನ ಏನು ಮಾತಾಡೋದು ಬೇಡ, ಬರೇ ದಾಬಾ ಅಟ್ಟೆ ಒಂದೇ ಮಾತಾಡೋನು. ನಮ್ಮ ಮನೆಗೆ ನಮ್ಮ ಮಳೆ ಆದಾನ, ಕುಡಿಬೇಡ ಅಂದ್ರೆ ದಿನ ಮೊದಲು ಕುಡಿದು ಬಂದೇ ನಮ್ಮ ಮುಂದಿಂದಿರ್ತ. ನಾವು ನೀರು ಕುಡಿಲಕ್ಕ ವಿಚಾರ ಮಾಡ್ತೇವೆ. ಅದಕ್ಕೆ ನಾ ನುಗ್ಗಿ ಗಿಡ, ನೀವು ಜವಾರಿ ನುಗ್ಗಿ ಗಿಡ ಹಾಕಿದ್ರಪ್ಪ ಅಂತಂದ್ರೆ ಯಾಕೆ ಕಾಯಿ ಏಪ್ರಿಲ್ದಾಗ ಬರಂಗಿಲ್ಲ ಅನ್ನೋದು ಗೊತ್ತು ಮಾಡ್ಕೋರಿ. ಕರೆಕ್ಟ್ ಈ ಸದ್ದ ಹೂ ಬಿಟ್ಟಾವ್ರಿ, ಜೋಳದ ಕಾಳಾಟ ಕಾಳಾಗ್ಯಾವ, ಅದಕ್ಕಿಂತ ದಪ್ಪನು ಕಾಳಾಗ್ಯಾವ. ಇನ್ನು ಮ್ಯಾಗ ನೋಡ್ರಿ, ಇವತ್ತು ಬಿಸಿಲು ಜಾಸ್ತಿ ಅದ, ಜಾಸ್ತಿ ಬಿಸಿಲಾದಂಗೆ ಜಾಸ್ತಿ ಬಿಸಿಲಾದಂಗೆ ಜಾಸ್ತಿ ಬಿಸಿಲಾದಂಗೆ ಈ ದಿನ ನವಂಬರ್ದಾಗ ಹೂ ಬಿಟ್ಟಿದ್ದು. ಈ ಸದ್ ಕಾಯಿ ಬಂದಾವ್ರಿ ಡಿಸೆಂಬರ್ದಾಗ, ನವಂಬರ ಡಿಸೆಂಬರ ಜನವರಿ 3 ತಿಂಗಳದಾಗ ಬಂದಾವ. ನಾವು ಮತ್ತೆ 3 ತಿಂಗಳದಾಗ ಬರ್ತಾವ ಅಂತ ಹೇಳಿ ತಿಳ್ಕೊಂಡು ಕೂತಿದ್ದೇವೆ ಮನ್ಯಾಗ. ಅದಕ್ಕೆ ರೊಕ್ಕ ಖರ್ಚು ಭಾಳ ಮಾಡಿದ್ದೇವೆ, ರೊಕ್ಕ ಬರ್ತಾವ ಹೇಳಿ. ಇನ್ನು ಈ ಗಿಡ ಅದಾವ, ಈ ಡಾಗ್ ಬರ್ತಾವ, ಇಷ್ಟು ಖರ್ಚು ಮಾಡೋಣ. ಒಂದು ಟ್ಯಾಕ್ಟರ್ ತರೋನ್ ಹೊಸದತ್ತೆ ತಂದು ಕೊಡ್ತಿದ್ದೇವೆ, ಬರೋದಿಲ್ಲ 3 ತಿಂಗಳದಾಗ ರೀ. ಯಾಕಂದ್ರೆ ಹವಾಮಾನ ಈ ದಿನದ್ದು ಬೇರೆ ಇತ್ತು, ಈ ಸದ್ಯನ ಹಿಡಿದು ಬೇರೆ ಆಗ್ತದೆ. ಬಿಸಿಲು ಎಷ್ಟು ಇರಬೇಕ್ರಿ ಗಿಡಗಳಿಗೆ, ಅಷ್ಟಕ್ಕಿಂತ ಹೆಚ್ಚಾಗ್ತದೆ ಇನ್ನು ಮೇಲೆ ಫೆಬ್ರವರಿ ಬತ್ತಂದ್ರೆ. ನನ್ನ ಅನುಭವದ ಪ್ರಕಾರ ಇದು ಪೂರ್ಣ ವೈಜ್ಞಾನಿಕವಾಗಿ ಸತ್ಯ ಅಲ್ಲ, ಅದು ನಾ ಅಷ್ಟು ಸರಿಯಾಗಿ ನನಗೆ ಹೇಳಕ್ ಬರೋದಿಲ್ಲ, ನಾ ತಿಳ್ಕೊಂಡಿದ್ದೆ ಅಷ್ಟೇ ಹೇಳವ. ಇನ್ನು ಮೇಲೆ ಬಿಸಿಲು ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಗ್ರೋತ್ ಕಮ್ಮಿ ಆಗಿಬಿಡ್ತಾರೆ ಗಿಡಗಳದು, ನಮಗೂ ನಮ್ದು ಕಮ್ಮಿ ಆಗ್ತದ. ಯಾವಾಗ 5,400 ಫೂಟ್ ಕ್ಯಾಂಡಲ್ ಉಷ್ಣತೆ ಇರ್ತದ ಅವಾಗ ನಮ್ಮ ಹಣ್ಣಿನ ನಮ್ಮ ಪ್ರದೇಶದ ಹಣ್ಣಿನ ಬೆಳೆಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ಸೂರ್ಯನ ಪ್ರಕಾಶದಿಂದ ಪಂಚಮಹಾಭೂತಗಳಿಂದ ಬೆಳೀತಾವ, ಅದ್ರಾಗ ಒಬ್ಬ ಸೂರ್ಯ. ಇದಕ್ಕೆ ನಿಮ್ಗೆ ಹಿಂದಡೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಪಂಚಮಹಾಭೂತಗಳ ಬಗ್ಗೆ. ಅದಕ್ಕೆ ನೀವು ನುಗ್ಗಿ ಗಿಡ ಹಚ್ಚಿ ನೆರಳು ಮಾಡಿದ್ರಪ್ಪ ಅಂತಂದ್ರೆ ಏಪ್ರಿಲ್ದೊಳಗೆ ಒಂದು 50% ಕಾಯಿರೆ ಬರ್ತಾವ ಗ್ಯಾರಂಟಿ, ನನಗೆ ಅನುಭವಕ್ಕೆ ಬಂದದ. 5,400 ಫೂಟ್ ಕ್ಯಾಂಡಲ್ ಉಷ್ಣತೆ ಎಲ್ಲಿಗಿರ್ತದಪ್ಪ ಅಂದ್ರೆ ನನ್ನ ಅನುಭವಕ್ಕೆ ಜನವರಿ ತಿಂಗಳ ಮುಗಿಯೋ ತನಕ 5,400 ಫೂಟ್ ಕ್ಯಾಂಡಲ್ ಉಷ್ಣತೆ ಇರ್ತದೆ. ಹೂ ಬಿಟ್ಟಿದ್ದ ಕಾಳ ಸರಿಯಾಗಿ ಮೀನ್ಸತಿರ್ತದ, ಸರಿಯಾಗಿ ಬೆಳಿಲಿಕ್ಕತಿರ್ತದ. ಫೆಬ್ರವರಿ ಬತ್ತಪ್ಪ ಅಂತಂದ್ರೆ 5,400 ಬಿಸಿಲು ಜಾಸ್ತಿ ಆಕತೋತದ. ಈಗ ಸ್ಟೋವ್ ಮೇಲೆ ನಾವು ಹಾಲು ಕಾಸಬೇಕಾದ್ರೆ ಬಟನ್ ಹ್ಯಾಂಗ ಇಡ್ತೇವಲ್ರಿ, ಹಂಗ ಬಿಸಿಲಿನ ಪ್ರಮಾಣ ಅದ ಎಲ್ಲದಕ್ಕೂ ಬೆಳೆಗಳಿಗೆ. 1,800 ಫೂಟ್ ಕ್ಯಾಂಡಲ್ ಉಷ್ಣತೆ, ಫೂಟ್ ಕ್ಯಾಂಡಲ್ ಅಂದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗಲಿಕ್ಕಿಲ್ಲ, ಅದನ್ನೊಂದ್ರೆ ಬಿಡಿಸಿ ಹೇಳ್ತೀನಿ. ಒಂದು ಸಾವಿರ ಮೇಣಬತ್ತಿಗಳನ್ನು ಕೂಡಿಸಿ ಒಂದು ಮಾಡಿ ಅವಕ್ಕೆಲ್ಲಕ್ಕೂ ದೀಪ ಹಚ್ಚಿ ಅದ್ರ ಸುತ್ತೆಲ್ಲ ಒಂದು ಫೂಟಿನೊಳಗೆ ಬರೋಂಥ ಕಾವ ಏನದ ಅದು ಫೂಟ್ ಕ್ಯಾಂಡಲ್, ಒಂದು ಸಾವಿರ ಇದ್ರೆ ಒಂದು ಸಾವಿರ, ಎರಡು ಸಾವಿರ ಇದ್ರೆ ಎರಡು ಸಾವಿರ, ಮೂರು ಸಾವಿರ ಇದ್ರೆ ಮೂರು ಸಾವಿರ, ಹಿಂಗೆ 5400 ಫೂಟ್ ಕ್ಯಾಂಡಲ್ ಉಷ್ಣತೆ ಬತ್ತುವಪ್ಪ ಅಂತಂದ್ರೆ ನಮ್ಮ ಹಣ್ಣಿನ ಎಲ್ಲ ಬೆಳೆಗಳ ಎಲೆಯೊಳಗೆ ಸೂರ್ಯಪ್ರಕಾಶದಿಂದ ಸರಿಯಾಗಿ ದ್ಯುತಿ ಅನ್ನ ತಯಾರಾಗ್ತದೆ. ಇದ್ರಾಗ ಹಾಲು ಕಾಸೋದಟ್ಟೇ ಸ್ಟೋ ಇಟ್ಟೇವಪ್ಪ ಅಂದ್ರೆ ಚಾ ಮಾಡ್ಲಿಕ್ಕೆ ನಡೆಯಂಗಿಲ್ರಿ. ಚಾ ಮಾಡ್ಲಿಕ್ಕೆ ಕಾವು ಹೆಚ್ಚಿಗೆ ಬೇಕು, ಅನ್ನ ಮಾಡ್ಲಿಕ್ಕೆ ಅದಕ್ಕಿಂತ ಹೆಚ್ಚಿಗೆ ಬೇಕು, ಚಪಾತಿ ರೊಟ್ಟಿ ಮಾಡ್ಲಿಕ್ಕೆ ಭಾಳ ಜೋರ ಇಡಬೇಕು, ಅದಕ್ಕೆ ತೋಡೆ ಜೋರ ಇಟ್ಟರೆ ನಡೆಯಂಗಿಲ್ಲ. ಮತ್ತು ಇವು ಇಟ್ಟಟ್ಟೆ ಹಾಲಿಗೆ ಇಟ್ಟೇವು ಅಂದ್ರೆ ಹಾಲು ಹೋಗ ಚೆಲ್ತಾವರೆ ಇಲ್ಲಿಗೆ ಹೋತತಾವರೆ ಚೆಲ್ಲಿ. ಅದಕ್ಕೆ ಬಿಸಿಲಿನ ಪ್ರಮಾಣವನ್ನು ನಾವು ತಿಳ್ಕೋಬೇಕು ಯಾವ್ಯಾವ ಬೆಳೆಗೆ, ಕೊತ್ತಂಬರಿಗೆ, ಮೆಂತೆ, ಸಬ್ಸಿಗೆ, ಕಿರ್ಸಾಲಿ ಪಲ್ಯ ಇವೆಲ್ಲ ಕಾಯಿಪಲ್ಯಕ್ಕೆ ಎಷ್ಟು ಬೇಕು, ತೊಗರಿ, ಜೋಳ, ಅಲಸಂದಿ, ಹುರುಳಿ, ಮೂಕ್ಣಿ, ಶೇಂಗಾಕ್ಕೆ ಬಿಸಿಲು ಎಷ್ಟು ಬೇಕು, ಇದನ್ನು ತಿಳ್ಕೋಬೇಕು. ಇದೇನು ಭಾಳ ದೊಡ್ಡ ಇದಕ್ಕೆ ಅನುಭವ ಮಾಡ್ಕೊಳ್ಳೋದು ಏನು ಕೆಲಸ ಇಲ್ಲ, ತಿಳ್ಕೋಬೇಕು ಅಷ್ಟೇ. ಅಂದ್ರೆ ಇದಕ್ಕೆ ಹೆಚ್ಚು ಬೇಕು, ಇದಕ್ಕೆ ಕಮ್ಮಿ ಬೇಕಷ್ಟೇ. ಯಾವ್ಯಾವ ತಿಂಗಳದೊಳಗೆ ಬಿತ್ತಿ ಬೆಳೆದ್ರೆ ಯಾವ್ಯಾವ ಬೆಳೆ ಬರ್ತಾವತ್ತ ಹಿರಿಯರು ಒಂದು ಕೋಷ್ಟಕ್ಕೆ ಹಾಕಿಕೊಟ್ಟಾರೆ ನಮ್ಗೆ, ಅದು ಅಷ್ಟೇ ಸಾಕು ತಿಳ್ಕೊಳಕ್ಕೆ. ಮತ್ತು ಅದನ್ನೇನು ಓದು ಬರೋದು ಕಳೆಯೋದು ಕೂಡಿಸೋದು ಮಾಡುವ ಅವಶ್ಯಕತೆ ಇಲ್ಲ. ಫೆಬ್ರವರಿ ದಾಟ್ತುವಪ್ಪ ಅಂತಂದ್ರೆ ಲಿಂಬಿಕಾಯಿ ಹಣ್ಣು ದಪ್ಪ ಆಗೋದು ಕಮ್ಮಿ ಹಾಕೋತ್ ಬರ್ತಾರೆ, ಬಿಸಿಲು ಜಾಸ್ತಿ ಹಾಕೋತ್ ಬರ್ತದೆ. ಮಾರ್ಚ್ ಬತ್ತುವಪ್ಪ ಅಂತಂದ್ರೆ ಮುಂಜಾನೆ 9-10 ಎಲೆ ಸುಳ್ಳಿ ಆಗಲಿಕ್ಕೆ ಶುರು ಮಾಡ್ತಾವೆ. ನೀರು ಬಿಟ್ಟರೂ ಸೂರ್ಯಪ್ರಕಾಶದಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡೋದಾಗುವುದಿಲ್ಲ. ಆವಾಗ ಫ್ಯಾಕ್ಟ್ರಿಗಳು ಬಂದಾದಂಗೆ ಯಾವಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗುವುದಿಲ್ಲ. ಈಗ ನಮ್ಮ ಮೈ ಚರ್ಮದ ಮೇಲೆ ಹೆಂಗೆ ತೂತುಗಳದಾವ ಎಲೆಗೂ ತೂತಿರ್ತಾವತ್ ನಮ್ಮ ಪಾಳೆಕರವ್ರು ಹೇಳ್ಯಾರ ಇರ್ತಾವನು. ಸೂರ್ಯಪ್ರಕಾಶದಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆ ಯಾವಾಗ ಬಂದಾಗ್ತದಲ್ಲ ಉತ್ಪನ್ನ ಕಮ್ಮಿ ಆಗ್ತದೆ. ಫ್ಯಾಕ್ಟ್ರಿ ಬಂದ್ರೆ ಉತ್ಪನ್ನ ಕಮ್ಮಿ ಆಗ್ತದಲ್ಲ, ಗ್ರೋತ್ನೂ ಕಮ್ಮಿ ಆಗ್ತದೆ, ಕಾಯಿಗಳು ಹಿಗ್ಗಂಗಿಲ್ಲ, ಕಾಯಿ ದಮ್ಮಗಂಗಿಲ್ಲ, ಕಾಯಿ ಹಣ್ಣಿಗೆ ಬರೋಂಗಿಲ್ಲ. ಇದಕ್ಕೆ ನೀವು ಏನು ಮಾಡಬೇಕಾಗ್ಯದಪ್ಪ ಅಂತಂದ್ರೆ ಭಾಳ ದೊಡ್ಡ ಕೆಲಸ ಏನಿಲ್ಲ, 4 ಗಿಡದ ನಡುಬರ್ಕೊಂದು ಜವಾರಿ ನುಗ್ಗಿ ಗಿಡ ಹಾಕಿಬಿಡ್ರಿ ನುಗ್ಗಿ ಗಿಡ ಬೆಳೆಸೋದು 8 ತಿಂಗಳದಾಗ 20-30 ಫೂಟ್ ಎತ್ತರ ಬೆಳೀತದೆ ಅದು. ಮುಂದಿನ 4 ಗಿಡದ ನಡುಬರ್ಕ ಬಿಡುವುದು ಒಂದು ಜಾಗ, ಮತ್ತೊಂದಕ್ಕೆ ಹಾಕೋದು, ಮತ್ತೆ 4 ಗಿಡದ ನಡುಬರ್ಕೊಂದು ಬಿಡುವುದು, ಮತ್ತೊಂದಕ್ಕೆ ಹಾಕೋದು. ಈ 4 ಗಿಡದ ನಡುಬರ್ಕ ಎಲ್ಲಿ ಹಾಕಿರ್ತಿರಲಿಲ್ಲ, ಈಚೆ ಕಡೆ ಸಾಲಿನಾಗ ಬಿಡುವುದು, ಅಲ್ಲಿ ಹಾಕಲಾರ್ದಲ್ಲಿ ಒಂದು ನುಗ್ಗಿ ಗಿಡ ಹಾಕೋದು. ಎಷ್ಟೇ ಹಾಕಿಬಿಡ್ರಿ ನೀವು, ಮ್ಯಾಲೆ ಶೆಡ್ ನೆಟ್ ಕಟ್ಟದಂಗೆ ಆಗ್ತದೆ. ಮಾರ್ಚ್ ಏಪ್ರಿಲ್ ಮೇ ಜೂನ್ದೊಳಗೆ ಪಶ್ಚಿಮದ ಬಿಸಿಲ ಪ್ರಖರವಾದ ಬಿಸಿಲು ಕಂಟ್ರೋಲ್ಗೆ ಬರ್ತದೆ. ಒಂದು 50% ರೀ ಯಾಕಾಗಲಕ್ಕೆ ನಿಮ್ಗೆ ಬಿಸಿಲು ಕಮ್ಮಿ ಆಗ್ತದೆ. 80% 70% ರೀ ಪಶ್ಚಿಮದ ಪ್ರಖರವಾದ ಬಿಸಿಲನ್ನು ನಾವು ಕಂಟ್ರೋಲ್ ನೋಡ್ರಿ. ಅಡಿಕೆ ಗಿಡ ಒಣಗದ್ವಪ್ಪ ಅಂದ್ರೆ ಪಶ್ಚಿಮದ ಭಾಗಕ್ಕೆ ಒಣಗ್ತಾವ. ಪಪ್ಪಾಯಿ ಗಿಡ ಅದು ನೀರಿಲ್ಲಾರ್ದಕ್ಕಾರ ಕಮ್ಮಿ ಬಿದ್ದವಪ್ಪ ಅಂದ್ರೆ ನೋಡ್ರಿ ಪಶ್ಚಿಮದ ಭಾಗಕ್ಕೇನೆ ಸುಟ್ಟಿರ್ತಾವ, ಎಲ್ಲ ತೆರೆದಿರ್ತದ ತಾಟಿ. ಗರ್ಡಿನ ಗಿಡ ಪರೀಕ್ಷೆ ಮಾಡಿ ನೋಡ್ರಿ, ಗರ್ಡಿನ ಗಿಡ ಸೊ ಇದ್ರ ಗಿಡ ನೀವು ಇದೇನು ಹೆಬ್ಬೆ ಒತ್ತ ಹೇಳಿ ಬಂದದಲ್ಲ, ಅದು ಎತ್ತರ ಆಗಿದ್ದ ಗಿಡಗಳು ನೋಡ್ರಿ. ಮಾರ್ಚ್ ಏಪ್ರಿಲ್ ಮೇ ಜೂನ್ದೊಳಗೆ ಹೋಗಿ ನೋಡ್ರಿ ಪಶ್ಚಿಮದ ತೋಟಿಗಳಿಗೂ ಒಣಗಿರ್ತಾವ. ಯಾಕಂದ್ರೆ ನಾವು ಭಾಳ ಮಂದಿ ರೈತರು ಏನು ಹೇಳಕತ್ತಿರ್ತಿದ್ದೇವೆ ಅಂದ್ರೆ ಹೋದ್ರೆ ಈಗೇ ಹೋಗ ನಡಿ, ನಾ 12 ತನ ಎಟ್ಟ ಯಾಕೆ ಬಿಸಿಲಿರೋದಕ್ಕ ದಾರಿ ನಡೆಯೋದಾದ್ರಾಗಲ್ದಕ್ಕ ಇಳುವತ್ನಾಗ ಹೋಗೋನು ಬೇಡ. ಇಳುವತ್ನಾಗ ತಾಪ ಭಾಳ ಆಗ್ತದೆ, ನೀರಡಿಕೆ ಭಾಳ ಆಗ್ತದೆ, ಜಳ ಭಾಳ ಇರ್ತದೆ, ಮುಂಜಾನೆಕ್ಕಿಂತ ಬಿಸಿಲೇ ಭಾಳ. ಮಧ್ಯಾಹ್ನದಾಗ 12 ಅನ್ಕಿಂತ ಬಿಸಿಲು ಇಳುವತ್ನಾಗ ಹತ್ತದ ರೀ. ಹಂಗೆ ನೀವು 4 ಗಿಡದ ಮಧ್ಯೆ ಒಂದೊಂದು ನುಗ್ಗಿ ಗಿಡ ಹಾಕಿ ಬೆಳೆಸಿದ್ರಿಯಪ್ಪ ಅಂತಂದ್ರೆ ಆ ಪಶ್ಚಿಮದ ಪ್ರಖರವಾದ ಬಿಸಿಲು ಕಂಟ್ರೋಲ್ ಆಯ್ತಪ್ಪ ಅಂದ್ರೆ ಈ ಗಿಡಗಳಿಗೆ ತಾಪ ಕಮ್ಮಿ ಆಗ್ತದೆ. ತಾಪ ಯಾವಾಗ ಕಮ್ಮಿ ಆಗ್ತದೆ ಅವಾಗ ಗ್ರೋತ್ ಜಾಸ್ತಿ ಆಗ್ತದೆ. ಹಿಂಗೆ ನೀವು ಒಂದೊಂದನ್ನು ಇವು ಏನು ಯಾವಾಗಲೂ ಮಾಡೋ ಕೆಲಸ ಇಲ್ಲ. ಒಮ್ಮೆ ಮಾಡಿಬಿಟ್ರೆ ಶಾಶ್ವತ ಪರಿಹಾರ. ನಾವು ಇಲ್ಲಿದ್ದೇವೆ, ನಿನ್ನೆ ಬಾಗಲಕೋಟೆಗಿದ್ದೇವೆ, ಮಾನ್ಯ ಮತ್ತೊಂದು ಕಡೆ, ನಾಳೆಗೆ ಮತ್ತೊಂದು ಕಡೆ, ವರ್ಷದಾಗ 9 ತೋಟದಾಗ ಇರೋದಿಲ್ಲ ರೀ ನಾವು. ನಮ್ಮ ನಿಂಬಿಕಾಯಿ ಮಾತ್ರ ಪ್ರದೇಶಕ್ಕೆ ಹೋಗ್ತಾವೆ ನೋಡ್ರಿ. ಎಷ್ಟು ವಿಚಿತ್ರ ಅದ ಇದು. ಇದು ಶಾಶ್ವತ ಪರಿಹಾರದ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯನ್ನು ಎಲ್ಲರೂ ಅಳವಡಿಸ್ಕೊಂಡ್ರಿಪ್ಪ ಅಂದ್ರೆ ನಮ್ಮ ವಿಜ್ಞಾನಿಗಳಿಗೆ ಮೊದಲು ತಾಪ ಕಮ್ಮಿ ಆಗ್ತದೆ, ನಿಮಗೆ ಸುಖ ಜಾಸ್ತಿ ಆಗ್ತದೆ. ಅದಕ್ಕೆ ಇದು ಅಲ್ಲದೆ ಮಲ್ಚಿಂಗ್ ಮಾಡೋದ್ರಿಂದ 53 ಥರದ ಪ್ರಯೋಜನಗಳವ. ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ನಮ್ಮದಾಗಿಸಿಕೊಳ್ಳುವುದು ಹೇಗೆ ಅಂತೇಳಿ ಒಂದು ಪುಸ್ತಕ ಸಿಗ್ತದೆ. ಅದ್ರ ಬಗ್ಗೆ ನೀವು ಓದಿದ್ರಪ್ಪ ಅಂದ್ರೆ ನನಗತ್ಲೆ ನೀವು ಒಂದು ಡಾಗಿಗೆ 1,500 ರೂಪಾಯಿದಂಗೆ ಮಾರಬಹುದು. ಖರ್ಚು ಕಮ್ಮಿ ಆಗ್ತದೆ, ಆಳುಗಳು ಕಮ್ಮಿ ಹಿಡಿತಾವೆ. 53 ಥರದಿಂದ ಪ್ರಯೋಜನಗಳು ಹ್ಯಾಂಗೆ ಆತಾವ ಅನ್ನೋದು ನಿಮ್ಗೆ ಆ ಪುಸ್ತಕದಾಗೆಲ್ಲ ಬರ್ತದೆ. ನುಗ್ಗಿ ಗಿಡ ಇಷ್ಟೇ ಬರೀ ಹಚ್ಚಿ ನೀವು ಬಿಟ್ರಿ, ಅವ ಪ್ರಾಣೇಶ್ ಹೇಳ್ದಂಗೆ ನಾನು ಒದಿತಾರ ತಂದಂಗೆ ನೀವು ನಮಗೆ ಒದಿಲಕ್ಕೆ ಬರಬೇಡ್ರಿ. ನಾಳೆ ನುಗ್ಗಿ ಗಿಡ ಹಾಕಿ ಗಿಡ ಬಾದ ಆಗ್ತದೆ ಎಟ್ಟೊತ್ತಿದ್ರು, ಅದಕ್ಕೊಂದು ಮತ್ತೆ ಕೆಲಸ ಅದ. ಅವ ಏನ ಮ್ಯಾಲ ಉಸಿರು ತಗೋನ ತಗೊಂಡತ್ತ ಮ್ಯಾಲ್ಕೆ ಹೋದತ್ತ ಕತಿ ಹೇಳ್ತಾನ ಪ್ರಾಣೇಶಿ ಹಂಗಾಗಬಾರ್ದ ನುಗ್ಗಿ ಗಿಡ ಹಚ್ಚನ ನಾ ನುಗ್ಗಿ ಗಿಡ ಹಚ್ಚಿ ಬಿಟ್ರೆ ನಡೆಯಂಗಿಲ್ರಿ ಅದು. ಜೂನ್ ಬತ್ತ ಅಂದ್ರೆ ನುಗ್ಗಿ ಗಿಡ ಬಾಟಮ್ ಕಟ್ ಮಾಡಿಬಿಡ್ಬೇಕ್ರಿ, ಎಟ್ಯಾಕ್ ದೊಡ್ಡದಾಕಿರಲಕ್ಕ ಎಟ್ಯಾಕ್ ಹತ್ತಿರಲಕ್ಕ. ಯಾಕತ್ತ ಕೇಳ್ರಿ, ಬಿಸಿಲ ಬಾಳ ಇದ್ದಕ್ಕರ ನೆಳ ಕೊಟ್ಟದು ಅದು. ಜೂನ್ ಬತ್ತಪ್ಪ ಆತಂದ್ರ ತಂಪ ಆತದ, ಮಾಡಕ ವಿಧ ವಾತಾವರಣ ಇರೋದ್ರಿಂದ ಸೂರ್ಯನ ಪ್ರಕಾಶ ಕಮ್ಮಿ ಆತದ. ಸೂರ್ಯನ ಪ್ರಕಾಶ ಯಾವಾಗ ಕಮ್ಮಿ ಆತದಲ್ಲ ಅವಾಗ ಅದ್ ಮಾತ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅನನುಕೂಲ ಆಗ್ತದ. ನೀವು ಮ್ಯಾಲ ಗಿಡ ಇಟ್ಟಿರಂದ್ರೆ ಅವ ಹೇಳಿದ್ದಪ್ಪ ಎತ್ತರನ ಒಬ್ಬ ಬಂದಿದ್ದ, ಅವನ ಮಾತು ಕೇಳಿ ನಾಲ್ಕು ಗಿಡದ ನಡ್ಬರ್ಕೊಂಡು ನುಗ್ಗಿ ಗಿಡ ಹಾಕಿದೆವು. ನುಗ್ಗಿ ಗಿಡದ ಬಡ್ಡೆಗೆ ನಾಲ್ಕು ಗಿಡನೇ ಎಲ್ಲ ಸುಮಾರ ಆಗಿಬಿಡ್ತಾವ ಅನ್ನಂತ ಸಮಸ್ಯೆ ಬರ್ತದೆ. ಅದು ಗಾಡಿ ಓಡಿಸೋ ಮುಂದಾಗ ನೋಡ್ರಿ ಎಕ್ಸಲೇಟರ್ ಹ್ಯಾಂಗ ಕೊಡ್ತೇವು. ಹಂಗ ಮಳೆಗಾಲದೊಳಗೆ ಅವು ಮತ್ತೆ ಬಾಟಮ್ ಕಟ್ ಮಾಡಿಬಿಡ್ರಿ. ಮಾರ್ಚ್ ಏಪ್ರಿಲ್ದೊಟ್ಟಿಗೆ ಅವು ಮತ್ತೆ ಬಾಟಮ್ ಕಟ್ ಮಾಡಿದ್ರೆ 8-10 ತೆಂಡೆ ಬರ್ತಾವ, ಟಿಲ್ಲರ್ಗಳು ಬರ್ತಾವ, ಅದ್ರಾಗ 1-2 ಇಟ್ಕೋರಿ. ಉಳಿಕಿದ ತೆಗೆದು ದನಗಳಿಗೆ ಮೇಸ್ರಿ ಅಥವಾ ಮಲ್ಚಿಂಗ್ ಮಾಡ್ರಿ. ಹಿಂಡು ದನಗಳಿಗೆ ಕೊಟ್ಟಿರಪ್ಪ ಅಂದ್ರೆ ಕ್ಯಾಲ್ಸಿಯಂ ಭಾಳ ಚಲೋ ಸಿಗ್ತದೆ. ಆಡುಗಳಿಗೆ ಕೊಟ್ಟಿರಪ್ಪ ಅಂದ್ರೆ ಭಾಳ ಚಲೋ ಆಗ್ತಾವ. ಯಾವುದೇ ಕ್ಯಾಲ್ಸಿಯಂ ದ್ರಾವಣವನ್ನು ನೀವು ಮುಖಾಂತರ ಇಂಜೆಕ್ಷನ್ ಮುಖಾಂತರ ಗುಳಿಗೆ ಮುಖಾಂತರ ಕೊಡುವ ಅವಶ್ಯಕತೆ ಇಲ್ಲ. ನುಗ್ಗಿ ಗಿಡ ಹಚ್ಚಿದ್ರಂದ್ರೆ ಕಟಾವು ಮಾಡಿ ಕಿಸಿಂದು ಬಿಡ್ರಿ. ಈಗ ನಮ್ಮ ಇಷ್ಟೆತ್ರ ಅದಾವ, ಈ ಜನವರಿ 1 ಇವತ್ತು ಚಾಲು ಆಯ್ತು. ಇಷ್ಟೆತ್ರ ಬಂದವ್ರಿ ನಾವು ಜೂನ್ದಾಗ ಕಟಾವು ಮಾಡಿದೆವು. ಇನ್ನು 2 ತಿಂಗಳದಾಗೆ ಅವು ಮತ್ತೆ 20-30 ಫೂಟ್ ಬೆಳೀತಾವ. ಮತ್ತೊಂದು ತುಸು ಅಗಲಾಗಿ ಆತವ, ಅಲ್ಲೆಲ್ಲೆಲ್ಲೆ ನೆಳ್ಳಾತು. ಬಿಸಿಲು ಹತ್ತಪ್ಪ ಅಂದ್ರೆ ನಾವು ಓಡಿ ಹೋಗಿ ನೆಳ್ಳಾ ಕುಂದಿರ್ತೇವೆ. ಮನುಷ್ಯರು ಗಿಡ ಹೋಗಿ ಏನ್ರಿ ಕುಂಡ್ರಂಗ್ ಅದಾವೇನ್ರಿ? ಅದಕ್ಕೆ ನಾವು ಅಲ್ಲಿನೇ ಸೃಷ್ಟಿ ಮಾಡ್ಬೇಕಾಗ್ತದ ನೆಳ್ಳನ್ನ. ಯಾರೇ ಹಸಿರು ಮನೆ ತಯಾರು ಮಾಡ್ಕಾತದೇನ್ರಿ? 10 ಎಕರೆ ಗಟ್ಟಲೆ 1 ಎಕರೆ ಗಟ್ಟಲೆ ಆಗುದಿಲ್ಲ. ಸರಳ ಪದ್ಧತಿ, ನುಗ್ಗಿ ಗಿಡ ಹಾಕಿಬಿಡುದು, ಗ್ಲೀಸಿಡಿ ಹಚ್ಚೋದು. ಇಷ್ಟು ಮಾಡಿದ್ರೆ ಲಿಂಬಿ ಒಳಗೆ ಬರೋಂಥ ಸಮಸ್ಯೆಗಳು ಬಹಳಷ್ಟು ಕಮ್ಮಿ ಆತವ. ಅಷ್ಟು ಮೀರಿ ಬಂದವಪ್ಪ ಅಂತಂದ್ರೆ ನನ್ನ ಅನುಭವದ ಪ್ರಕಾರ ನಿಂಬೆ ಗಿಡಕ್ಕೆ ಯಾವುದ್ರೆ ಜಿಗಿ ಬಂದವ್ರಿ ಭಾಳ ಮಂದಿ ಹೊಲ್ದಾಗ. ಈಗ ನಮ್ಮ ಹೊಲ್ದಾಗ ಒಟ್ಟ ಬಂದಿಲ್ರಿ ಅದು. ಜಿಗಿ ಯಾಕೆ ಬರ್ತದಪ್ಪ ಅಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ನೀರು ಜಾಸ್ತಿ ಆಯ್ತಂದ್ರೆ ಮಾತ್ರ ನೋಡ್ರಿ, ಊಟ ಮಾಡ್ಲಾರ್ದೆ ನೀರು ಕುಡ್ದೇವ ಅಂದ್ರೆ ಹೊಟ್ಟಿಗೆ ಹತ್ತಾವ, ಕಳ್ಳಿಗೆ ಹತ್ತಾವ, ನೀರು ಹತ್ತಾವ. ನಿಮ್ಗೆ ಅನುಭವಕ್ಕೆ ಬಂದಿರಬೇಕು ಭಾಳ ಮಂದಿ. ಈಗ ಯಾರಿಗೆ ಹೊಸು ಆಗಂಗಿಲ್ಲ, ನಮ್ಮ ಸಣ್ಣವ್ರಿದ್ದಕ್ಕ ಭಾಳ ಹೊಸು ಭಾಳ ಕಾಡ್ಯಾವ ನಮಗೆಲ್ಲ. ನಿಮಗೆ ಬೋತಕ್ಕೆ ಯಾರಿಗೆ ಹೊಸು ಆಲಿಕ್ಕಿಲ್ಲ, ಯಾಕಂದ್ರೆ ಗಳಿಗೊಮ್ಮ ತಿತ್ತಿರಿ, ಗಳಿಗೊಮ್ಮ ಮುತ್ತಿರಿ, ಗಳಿಗೊಮ್ಮ ಎಲ್ಲ ಥರ ಸಿಗ್ತದೆ ನಿಮಗೆ. ಬರೇ ಹೊಟ್ಟಿಲೆ ನೀರು ಕುಡಿದ್ರೆ ಅಂದ್ರೆ ಕಳ್ಳಿಗೆ ಹತ್ತಾವ. ಸಾವಯವ ಇಂಗಾಲದ ಪ್ರಮಾಣ ಭೂಮಿಯೊಳಗೆ ಇದ್ದಿದ್ದಿಲ್ಲ. ನೀವು ತಿಪ್ಪಿ ಗೊಬ್ಬರ ಹಾಕಲಾರ್ದೆ ಬರೇ ನೀರು ಕೊಟ್ಟರೆ ಅಂದ್ರೆ ಏನಾಗ್ಬಿಡ್ತಾವ ಗಿಡಕ್ಕೆ? ನೀರಿನ ಪ್ರಮಾಣ ಜಾಸ್ತಿ ಆಗಿ ಗಿಡ ವೀಕ್ ಆಗ್ತದ್ರಿ, ರೋಗಕ್ಕೆ ತುತ್ತಾಗ್ತಾವ. ಅದಕ್ಕೆ ನೀವು ನೀರನ್ನು ಒಂದು ಕಂಟ್ರೋಲ್ ಮಾಡ್ರಿ. ನೀರು ಜಾಸ್ತಿ ಆದರೆ ರೋಗ ಬರ್ತಾವ ಎಲ್ಲ ಬೆಳೆಗಳಿಗೆ. ಇದು ಒಂದೇ ಬೆಳೆಗೆ ಅಲ್ಲ, ಎಲ್ಲ ಬೆಳೆಗಳಿಗೆ. ನಾ ಮೊದಲು ಔಷಧ ಹೊಡೆಯೋಕ್ಕಿಂತ ಮೊದಲು ನೀರು ಬಂದ್ ಮಾಡಿಬಿಡ್ತೀನಿ. ನನಗೆ ಫೋನ್ದಾಗ ಭಾಳಷ್ಟು ಮಂದಿ ಇಡೀ ಎಲ್ಲ ಕಡೆ ಮಂದಿ ಕೇಳ್ತಾರೆ, ಬೆಂಗಳೂರು ಹಿಡ್ಕೊಂಡು ಎಲ್ಲ ಕೇಳ್ತಾರೆ. ಅವ್ರಿಗೆ ಏನು ಹೇಳ್ತೀನಿ, ಮೊದಲು ನೀರು ಬಂದ್ ಮಾಡ್ರಿ. ನೀರು ಜಾಸ್ತಿ ಆಗ್ಯಾವ ನಿಮ್ಗೆ? ಹೌದ್ರಿ, ನಾವು ನೀರು ಭಾಳ ಬಿಟ್ಟಿದ್ದೇವೆ ರೀ. ಮೊನ್ನೆ ಒಂದು ಜನ ನಾವು ಮೋಟರ್ ಚಾಲು ಮಾಡಿ ಹೋಗಿದ್ದೇವೆ ರೀ, ಹೊಳೆ ಬಂದು ಬಂದ್ ಮಾಡೋದಾಗಿಲ್ಲ ನೀರು. ಹಾಂ, ಬರೀ ನೀರು ಬಂದ್ ಮಾಡಿರಿ. ನೀರು ಬಂದ್ ಮಾಡಿ ನೀರು ದೂರ ಬಿಡ್ರಿ. ನೀರು ದೂರ ಬಿಟ್ಟ ಬಳಿಕ ಸಿಲಿಂಡರ್ ಇದ್ದು ಅಂದ್ರೆ ಹಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ಹೊಡೀರಿ. 4-5 ದಿನ ಹುಳಿ ಮಜ್ಜಿಗೆ ಆದ ಬಳಿಕ ಹುಳಿ ಮಜ್ಜಿಗೆ ಹೊಡೆದ್ರೆ ಕಂಟ್ರೋಲ್ ಆಗ್ತದೆ. ಹಿಂಗೆಲ್ಲ ಅಗ್ನಿಯಸ್ತ್ರ ಹೊಡ್ರಿ, ನೀಮಾಸ್ತ್ರ ಹೊಡ್ರಿ, ದಶಪರ್ಣಿ ಹೊಡ್ರಿ ಅಂತ ಹಿಂಗೆಲ್ಲ ಹೇಳ್ತಿದ್ದೆವು. ಅದ್ರ ಮ್ಯಾಲೆ ಕಂಟ್ರೋಲ್ ಆಗ್ತವ. ಇದು ರೋಗದ ನೀರು ಕಮ್ಮಿ ಮಾಡಿದೆ ಅಂದ್ರೆ ಇದು ಯಾವುದು ಸಮಸ್ಯೆನೇ ಬರೋದಿಲ್ಲ. ಗಿಡಗಳು ಬೆಳೆಸಿದ್ರಿ, ಫಿನಿಶಿಂಗ್ ಬಾರ್ಡರ್ ಮಾಡ್ಕೋರಿ, ಮಲ್ಚಿಂಗ್ ಮಾಡ್ಕೋರಿ, ಜೀವಾಮೃತ ಮಾಡ್ರಿ. ಇಷ್ಟು ಮಾಡಿಕೊಂಡು ನೀವು ಯಾವಾಗೂ ಒಂದು ಮಾರ್ಕೆಟ್ದೊಳಗೆ ಇಲ್ಲಿ ನಮಗೆ ಸರ್ ಕರ್ದಾರ ಬಲ್ಯಾಕೆ ಹೋಗ್ಬೇಕಂದ್ರೆ ಎಲ್ಲಿ ಬರೆಗ ಎಲ್ಲಿ ಹೋಗಬಾರ್ದು. ನಿಮ್ಗೆ ಮಾರ್ಕೆಟ್ ನಿಮ್ಗೆ ಸಿಗ್ತಿತ್ತಪ್ಪ ಅಂದ್ರೆ ನಿಂಬರಿಗೆ ಅವರ ನಮ್ಮೂ ನಿಂಬಿಕಾಯಿ ಕಳಿಸ್ರಿ ಅಂತ ಭಾಳ ಮಂದಿ ಹೇಳ್ತಾರೆ. ನಾವು ಒಟ್ಟಾಗ ಸರ್ಕಾರಿ ಗೊಬ್ಬರ ಹಾಕಿಲ್ಲ, ಔಷಧ ಹೊಡೆದಿಲ್ಲ, ನಮ್ಮೂ ನಿಮ್ಮಲ್ಲೇ ನಿಂಬಿಕಾಯಿ ಕಳಿಸ್ರಿ, ನೀವು ಅರ್ಧ ತೋರಿ ಆದ್ರೆ ನಮ್ಗೆ ಅರ್ಧ ಕೊಡ್ರಿ ಕರೆ ಹೇಳ್ತಾರೆ. ಯಾರ್ದು ಹೊತ್ತು ಬೇಸ ಬೇಡ. ಯಾಕಪ್ಪ ಅಂದ್ರೆ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಅಂದಾಳ. ಏನಂದಾಳ ಅಂದ್ರೆ ತಂದಿ ಮಲ್ಲಯ್ಯ ಕೊಟ್ರ ಮನ ತುಂಬಿ ಮನಿ ತುಂಬಿ ಅಂದಾಳ. ಅವ ಕೊಡಬೇಕು, ನಾವು ತಗೋಬೇಕು, ಅಷ್ಟೇ ನಮ್ಗೆ ಹೊಟ್ಟೆ ತುಂಬಿದ ಸಮಾಧಾನ ಇದ್ದಿದ್ದೇವೆ. ಯಾರ್ದು ನಾವು ಕಮಿಷನ್ ತಿನ್ನಬೇಕಾಗಿಲ್ಲ, ನೀವು ಯಾರಿಗೆ ಕುಡಿದು ಬೇಕಾಗಿಲ್ಲ. ನೀವು ಏನ್ ಮಾಡ್ಬೇಕಂದ್ರೆ ಎ ಪಿ ಬಿರಾದ್ರ ಸಾಹೇಬ್ರು, ಪ್ರೇಮ ಪಾಟೀಲ್ ಮೇಡಮ್ ಅವ್ರು ಕರ್ದಾರಪ್ಪ ಅಂದ್ರೆ ಯಾರೇ ಸರ್ ಕರೀಲಿ, ವಿಜ್ಞಾನಿಗಳು ಕರೀಲಿ, ತಕ್ಷಣ ಹೋಗುತ್ತೆ ಬರ್ರಿ. ಪ್ರತಿಯೊಂದು ಕಾರ್ಯಕ್ರಮದಾಗ ಅಟೆಂಡ್ ಇರುತ್ತೆ ಬರ್ರಿ. ಯಾವ ಮುತ್ತೆಯವ್ರು ಕರೆದ್ರು ಅಲ್ಲಿ ಹೋಗುತ್ತೆ ಬರ್ರಿ. ಬರ್ಲಿಕ್ಕೇನು ನಾವು ನಿಂಬಿಕಾಯಿ ತಗೊಂಡು ಹೋಗಿ, ನಾ ಇವತ್ತು ಮುದ್ದಾಮ್ ತಂದಿಲ್ಲ, ನಾ ಎಲ್ಲ ತಂದೀನಿ. ಈಗ ಇಲ್ಲಿ ತಂದು ಇಡ್ತಿದ್ದ ನಾನು, ಇಲ್ಲಿ ತಂದು ಇಟ್ಟು ಸುಮ್ಮ ಹೋಗಿಬಿಡೋದು. ಅವ್ರು ಹೇಳ್ತಾರೆ, ಯಾರೇ ಕೇಳ್ತಾರೆ, ಜಪಾನ್ದವ್ರು ಬಂದಿದ್ರಿ ಸರ್ ಒಮ್ಮೆ ಇಲ್ಲಿ ನಮ್ಮ ವೇದಿಕೆ ಮೇಲೆ, ಯಾವ್ಯಾವ ದೇಶದಿಂದ ಬಂದಿರ್ತಾರೆ, ಅವರೆಲ್ಲ ಕೇಳ್ತಾರೆ ಈ ನಿಂಬೆ ಹಣ್ಣು ಭಾಳ ಚಲೋ ಅದ, ಯಾರು ರಾಜಶೇಖರ್ ನಿಂಬರಿಗೆ ಅವ್ರದ್ದು. ಅವ್ರು ಅಲ್ಲಿ ಹೋಗಿ ತಮ್ಮ ದೇಶದಾಗ ಹೇಳ್ತಾರೆ. ಇದಕ್ಕೆ ಯಾವುದು ಪೇಪರ್ ವಿಡಿಯೋ ಮೀಡಿಯಾ ಬೇಕಾಗಿಲ್ಲ. ಇದಕ್ಕೆ ಸಿದ್ದೇಶ್ವರ ಪಾತ್ಯರ ಪ್ರವಚನಕ್ಕೆ ಹೋಗೋ ಮುಂದಾಗ ಒಂದು 4 ನಿಂಬೆ ಹಣ್ಣು ಇಟ್ಟು ಬಂದು ನಮಸ್ಕಾರ ಮಾಡಿ ತಳಕ್ ಕುಂದ್ರದು. ಅಲ್ಲಿ ಯಾರೋ ನಿಮ್ಮಂಥವ್ರು ಭಾರಿ ಶಾಣ್ಯಾರು ಬಂದಿರ್ತಾರೆ, ವಿಜ್ಞಾನಿಗಳು ಬಂದಿರ್ತಾರೆ, ಪರದೇಶದವ್ರು ಬಂದಿರ್ತಾರೆ. ಹಿಂಗೆ ತಾನಕ್ಕೆ ತಾನೇ ನನಗೆ ಬೇಕತ್ತ ಇದು ಮಾಡಿಲ್ಲ. ಅದು ನಂದು ಏನೋ ಒಂದು ಭಕ್ತಿಪೂರ್ವಕ ಮಾಡೀನಿ. ನಾ ಏನು ಬೆಳಿತೀನಿ, ನಾ ಜ್ವಾಳ ಬೆಳೆದ್ರೆ 100 ಕ್ವಿಂಟಲ್ ಬೆಳೆದ್ರೂ ಬಿತ್ತ ಮುಂದಾಗೆ ಆರ್ಡರ್ ಆಗಿರ್ತಾವ. ತೊಗರಿ ಬೆಳೆದ್ರು ಬಿತ್ತ ಮುಂದಾಗಿ ಎರಡ್ರಾಗಿರ್ತಾವ, ಏನೇ ಬೆಳೆದ್ರು ಬಿತ್ತ ಮುಂದಾಗಿ. ನಿಂಬರಿಗೆ ಏನ್ ಮಾಡ್ಲಕತ್ತೀರಿ? ನಾ ತೊಗರಿ ಬಿತ್ತಲಕತ್ತೀರಿ, ನೀವೇ ಬಿತ್ತಲಕತ್ತೀರಿ, ನೀವೇ ಬಿತ್ತಲ ನಾನೇ ಬಿತ್ತಲಕತ್ತೀನಿ. ಎಷ್ಟು ಎಕರೆ ಬಿತ್ತೀರಿ? 15 ಎಕರೆ ಬಿತ್ತಲಕತ್ತೀನಿ. ನಿಮ್ಮ ಬ್ಯಾಂಕಿನ ಡೀಟೇಲ್ಸ್ ಕೊಟ್ಟು ಕಳಿಸ್ರಿ, 15 ಎಕರೆ ತೊಗರಿ ನಮ್ಗೆ ಕೊಡ್ರಿ ಅತ್ತಾರ. ಏನ್ ರೇಟ್ ತೋಟ ಕೇಳೋದಲ್ರಿ? ಎಷ್ಟು ರೊಕ್ಕ ಹಾಕುನ ತೋಟ ಕೇಳಿಲ್ಲ. ಈ 16 ವರ್ಷದಾಗ ಒಮ್ಮನು ನಿಮ್ಮ ಸುಮಾರು ಬಂದಿದ್ದು, ಕಮ್ಮಿ ಬಂದಿದ್ದು, ಸ್ಲೋ ಬಂದಿದ್ದು, ಯಾರೂ ಏನು ಕಂಪ್ಲೇಂಟ್ ಮಾಡಿಲ್ಲ ನಮ್ಮ ಮೇಲೆ. ನಿಮ್ಮ ನಿಂಬೆಕಾಯಿ, ನಿಮ್ಮ ತೊಗರಿ, ನಿಮ್ಮ ಜೋಳ, ನಿಮ್ಮ ಗೋಧಿ, ನಿಮ್ಮ ಸಜ್ಜಿ, ನಿಮ್ಮ ನವಣಿ, ನಮ್ಮ ರೊಕ್ಕದಕ್ಕಿಂತ ನಿಮ್ಮೇ ಭಾಳ ಚಲೋ ಇದ್ದು, ತೂಕ ಚಲೋ ಇತ್ತು. ಹಂಗ ನಾವು ಚಲೋ ಆಗಲಾರ್ದೆ ಜಗ ಚಲೋ ಆಗೋದಲ್ರಿ. ನನಗೆ ಭಾಳ ಸಿಟ್ಟು ಬರ್ತದೆ. ಎಲ್ಲರ ರೈತರು ಸ್ಟ್ರೈಕ್ ಮಾಡ್ಯಾರಿ ಇವತ್ತು ಒಬ್ರು ಇಲ್ಲಿ. ನಾ ಸಣ್ಣವಿರ್ಲಕ್ಕ ಈಗ ಕಬ್ಬಿನ ಸ್ಟ್ರೈಕ್ ಮಾಡ್ಲಿಕ್ಕತ್ತಾರ ರೈತರು. ಫ್ಯಾಕ್ಟ್ರಿಯವರು ಇವ್ರಿಗೆ ಬೇಕಾದಷ್ಟು ರೊಕ್ಕ ಕೊಟ್ಟಿಲ್ಲ, ಇವರು ಸ್ಟ್ರೈಕ್ ಮಾಡೋದು ಬಿಟ್ಟಿಲ್ಲ. ನಾವು 39 ವರ್ಷ ಕಬ್ಬು ಬೆಳೆದಿನ್ರಿ, 39 ವರ್ಷ ಕಬ್ಬು ಬೆಳೆದಿನಿ. ಒಂದು ಸಲನು ಫ್ಯಾಕ್ಟ್ರಿ ಕಬ್ಬು ಕೊಟ್ಟಿಲ್ಲ ನಾ ಇನ್ನೊ ತನಕ, ಒಂದು ಸಲ ಕೊಟ್ಟಿಲ್ಲ. ಫ್ಯಾಕ್ಟ್ರಿಯಾಗ 3 ಫ್ಯಾಕ್ಟ್ರಿ ಸೇರಿದವ, ಅವ್ರು ನಮಗೆ ಸಂಬಂಧ ಇಲ್ಲ, ನಮ್ಗೆ ಅವ್ರ ಸಂಬಂಧ ಇಲ್ಲ. ಸೇರು ಸರ್ಟಿಫಿಕೇಟ್ ಮಾತ್ರ ನಮ್ಮ ಮನೆಗವ. ಯಾಕೆ ಹೇಳ್ರಿ? ನಾ ಕಬ್ಬಿನ ಗಾಣ ಸ್ವತಃ ಕಬ್ಬು ಗಾಣ ಮಾಡಿಸಿಂದು ಮಾರಾಟ ಮಾಡೀನಿ. ಎಲ್ಲರೂ ಹಿಂಗೆ ಮಾಡಿದ್ರೆ ಫ್ಯಾಕ್ಟ್ರಿ ಅವ್ರು ಏನು ಮಾಡ್ತಾರೆ? ತಾವೇ ಒಳಗೆ ಹೋಗಿ ಕುಂದಿರ್ತಾರೆ ಏನ್ರಿ? ಕಾಲು ಹೋಗ್ತಾರೇನು? ಇಲ್ಲ, ನಾವು ಸುಧಾರಣೆ ಆಗಲಾರ್ದೆ ಜಗ ಸುಧಾರಣೆ ಆಗೋದಿಲ್ಲ. ನಾವು ಖಾತ್ರಿ ಇಟ್ಕೋಬೇಕು. ನಾವು ವಿಷಮುಕ್ತ ಆಹಾರ ಬೆಳಿಬೇಕು, ವಿಷಮುಕ್ತ ನಿಂಬಿಕಾಯಿ ಬೆಳಿಬೇಕು. 1,000 ಹಾಕಂದಲ್ಲಿ 1,100 ಹಾಕಿ ಕಳಿಸ್ಬೇಕು. ಅದನ್ನು ಪ್ಯಾಕಿಂಗ್ ಚಲೋ ಮಾಡಬೇಕು. ಅಲ್ಲಿ ಹೋದಕ್ಕರ ಅವರಿಗೆ ಕೆಟ್ಟದ್ದು ಭಾಳ ಸಿಗಬಾರ್ದು. ಅದಕ್ಕೆ ನಾವು ಒಳ್ಳೆಯ ರೈತರಾಗಬೇಕಾಯ್ತಪ್ಪ ಅಂದ್ರೆ ನಮ್ಮ ಎಲ್ಲ ಗುಣಗಳನ್ನು ನಾವು ವೈಜ್ಞಾನಿಕವಾಗಿ ರೂಪಿಸಿಕೊಂಡಕ್ಕರ ಮಾತ್ರ ನಮಗೆ ಸುಖ ಸಿಗ್ತದೆ ಅಂತ ಹೇಳ್ತೀನಿ. ಇದರಂತೆ ಈ ನಿಂಬಿಕಾಯಿ ಒಳಗೆ ಇನ್ನೊಂದು ಏನು ಸಮಸ್ಯೆ ಇದಪ್ಪ ಅಂತಂದ್ರೆ, ಭಾಳಷ್ಟು ಮಂದಿಗೆ ಈ ಗಮಾಸಿಸ್ ರೋಗ ಅನ್ನೋದೊಂದು ಭಾಳ ಕಾಡ್ಲಿಕತ್ತೀರಿ ಸರ್. ಈಗ ರೀ ಅದನ್ನು ಗಿಡದ ಮಡಿ ಒಳಗೆ ನೀರು ಬಿಡೋದ್ರಿಂದ ಬರ್ತದಂತ ಸರ್ ಎಂದಿನ ಹಿಡಿದು ಹೇಳ್ಕೊತ ಬಂದಾರ ನಮ್ಗೆ. ಅವರೆಲ್ಲ ಹೇಳಿದ್ದು ಕರೆಕ್ಟ್ ಹೇಳ್ಯಾರ. ನಾವೇ ತಪ್ಪು ತಪ್ಪು ತಿಳ್ಕೊಂಡು ಎಲ್ಲೆಲ್ಲಿಗೋ ಹೋಗಿ ಬಂದೇವು ನಾವು. ಅವ್ರು ಹೇಳ್ಯಾರ ಸರ್ಕಾರಿ ಗೊಬ್ಬರ ಹಾಕೋಕ್ಕಿಂತ ಮೊದಲು 15 ದಿನ ಮೊದಲ ತಿಂಗಳ ಮೊದಲ 2 ತಿಂಗಳ ಮೊದಲ ತಿಪ್ಪಿ ಗೊಬ್ಬರನ ಭೂಮಿಗೆ ಹಾಕ್ರಿ, ಇಷ್ಟು ಟನ್ ಭೂಮಿಗೆ ಹಾಕಿ ಕೂಡಿಸೋದ್ ಒಳಕ್ಕೆ ನೀವು ಹಿಂಗೆ ಹಿಂಗೆ ಮಾಡ್ರಿ ಅಂತ ಹೇಳ್ಯಾರ. ಅವರು ಊಟದ ಕೂಡ ಉಪ್ಪಿನಕಾಯಿ ತಿನ್ರಿ ಅಂತ ಹೇಳ್ಯಾರ. ನಾವು ಉಪ್ಪಿನಕಾಯಿನೇ ಊಟ ಮಾಡಿ ಉಂಡಿದ್ದೆವು. ಸ್ವಯಂ ಕೃತ ಅಪರಾಧ, ನಾವು ಮಾಡಿದ ತಪ್ಪ. ಈಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗೆಲ್ಲ ನಾವೇ ಮತ್ತೆ ಅವ್ರ ಸುಧಾರಣೆ ಮಾಡ್ಲಿಕ್ಕತ್ತಾರ, ನಾವು ಸುಧಾರಣೆ ಆಗಬೇಕು. ಆ ಗಮಾಸಿಸ್ ರೋಗದ ಬಗ್ಗೆ ನನಗೆ ಏನು ತಿಳಿದಪ್ಪ ಅಂದ್ರೆ, ಈ ನೀರಿನ ತೊಂಗೆಗಳು ಬಂದು ಭೂಮಿಗೆ ಹತ್ತಲಾರ್ದಂಗೆ ಕಟಾವು ಮಾಡಿದ್ರೆ ಅಂದ್ರೆ ಈ ಗಮಾಸಿಸ್ ರೋಗ ಕಂಟ್ರೋಲ್ ಆಗ್ತದೆ. ಗಿಡ ಬಿಟ್ಟು ಹೊರಗೆ ನೀರು ಬಿಡೋದ್ರಿಂದ ಭಾಳ ಮಂದಿ ಇದೊಂದು ಸಮಸ್ಯೆ ಭಾಳ ಆಗ್ಯದ. ಅದು ಸರಿಯಾಗಿ ವೈಜ್ಞಾನಿಕವಾಗಿ ಸರ್ ಹೇಳ್ತಾರೆ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇದುವರೆಗೆ ಲಿಂಬೆ ಉತ್ಪಾದನೆಯ ತಾಂತ್ರಿಕತೆ ಕುರಿತು ಸಾವಯವ ಬೇಸಾಯದ ಅನುಭವಿ ರೈತರಾದ ರಾಜಶೇಖರ್ ನಿಂಬರ್ಗಿ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಇನ್ನು ಮುಂದೆ ಜನಪದ ಗೀತೆಗಳು. ತಿಕೋಟಾದ ಗೌರವ ಮಾದರ್ ಮತ್ತು ತಂಡದವರಿಂದ ಚೌಡಕಿ ಪದ. ಮಾಡಿ ಮ್ಯಾಲೆ ಸಿಂಬಿ ತಲಿಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ